ಅಂದರೆ ನಾವು ಹೊಲದ ಬಗ್ಗೆ ಕೆಲಸಕ್ಕೆ ಆಗಲಿ ತೋಟದ ಕೆಲಸಕ್ಕೆ ಆಗಲಿ ನಾವು ಯಾವುದೊಂದಕ್ಕೂ ಹೋಗ್ತಿರಲಿಲ್ಲ ಸರ್. ಏನು ಎಸ್ ಎಲ್ ಸಿವರೆಗೂ ಓದಿದ್ವಿ, ಎಸ್ ಎಲ್ ಸಿ ಮುಗಿದ ತಕ್ಷಣ ಮದುವೆ ಮಾಡಿದರು. ಮದುವೆ ಮಾಡಿದ ತಕ್ಷಣ ಇಲ್ಲಿ ಗಂಡನ ಮನೆಯಲ್ಲೆಲ್ಲ ಡಿವೈಡ್ ಆದರು. ಅದ ನಂತರ ನಮಗೆ ಸಾಲ ಒರೆಸಿದ್ರು, ಅದ್ರದ್ದು ಆದಾಯ ನಮ್ಮನೆಯವ್ರಿಗೂ ಏನೂ ಅನುಭವ ಇರಲಿಲ್ಲ. ಹಂಗಾಗಿ ನಾವು ಸಾಲ ಹೊತ್ಕೊಂಡು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಜೀವನ ಮಾಡಿ ಸಾಲ ತೀರಿಸ್ಕೊಂಡ್ವಿ. ಈಗ ನೀವು ನಿಮ್ಮ ಗ್ರಾಮ ಬಿಟ್ಟು ನೀವು ನಗರಕ್ಕೂ ವಲಸೆ ಹೋದ್ರಿ, ಅಲ್ಲಿ ನೀವು ಏನು ಕೆಲಸ ಮಾಡಿದ್ರಿ? ಸರ್, ಗಾರ್ಮೆಂಟ್ಸಿಗೆ ಬಟ್ಟೆಗಳಿಗೆ ಟ್ಯಾಗು ಅಂತ ಮಾಡ್ತಾರಲ್ರಿ ಸರ್, ಮನೆಗೆ ತಂದುಕೊಡೋರು, ಅದನ್ನು ಮಾಡಿ ನಾವು ಪ್ಯಾಕ್ ಮಾಡಿ ಕಳಿಸ್ತಿದ್ವಿ ಸರ್. ಅಂದರೆ ಜೀವನಕ್ಕೆ ಏನು ತೊಂದರೆ ಇರಲಿಲ್ಲ ನಮಗೆ, ಅಲ್ಲಿ ಚೆನ್ನಾಗಿ ರಾಯಲ್ಲಾಗೆ ಜೀವನ ಮಾಡ್ತಿದ್ವಿ. ಬಟ್ ಏನಪ್ಪ ಅಂದರೆ ಇದೊಂದು ಲಾಕ್ಡೌನ್ ಬಂತಲ್ಲ, ಆ ಉದ್ದೇಶಕ್ಕೋಸ್ಕರ ನಾವು ಬಂದಳಿಗೆ ಸೇರ್ಕೊಂಡ್ವಿ. ನಿಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಕೃಷಿ ಬದುಕು ಮಾಡಬೇಕು ಅಂದ್ಕೊಂಡಾಗ ಯಾವ ರೀತಿ ತಯಾರು ಮಾಡಿಕೊಂಡ್ರೆ? ನಾವು ಬೇರೆಯವ್ರ ತೋಟನ, ನಮ್ಮ ಐದನ ತೋಟನೇ ಅಡಿಕೆ ಕೇಣಿ ಮಾಡ್ಕೊಂಡ್ವಿ ಸರ್. ಫಸ್ಟ್ ಸ್ಟಾರ್ಟಿಂಗು ಅದರಲ್ಲಿ ನಾವು ಇಷ್ಟು ಅಂತೇಳಿ ಗುತ್ತಿಗೆ ಅಂತ ಮಾಡ್ಕೊಂಡ್ವಿ ಸರ್. ಅದ್ರಲ್ಲಿ ಬಂದಿದ್ದ ಲಾಭದಲ್ಲಿ ನಾವು ಜೀವನ ಮಾಡಿದ್ವಿ. ಮತ್ತೆ ಅದ್ರ ಲಾಭದ ಜೊತೆಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ನಾವು ಸಂಘಕ್ಕೆ ಸೇರ್ಕೊಂಡು ಸಾಲ ತಗೊಂಡು ಒಂದು ಹಸು ಮಾಡ್ಕೊಂಡ್ವಿ. ಹಸು ಹಾಲಿನಿಂದ ನಾವು ಡೈಲಿ ಡೈರಿಗೆ ಹಾಕ್ತಾ ದಿವಸ 15 ದಿವಸಕ್ಕೆ ಒಂದ್ಸತಿ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಅಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ದಿವಸ. ಈಗ ಹಸು ಅಂತಂದ್ರೆ ಒಂದೇ ಸಾಕಾಣಿಕೆ ಮಾಡಿರೋದು ನೀವು? ಒಂದೇ ಸಾ, ಅದ್ರ ಜೊತೆಗೆ ಇನ್ನೊಂದು ತಗೋಬೇಕು ಅಂದ್ರೆ ನಮಗೆ ತಗೊಳ್ಳೋಷ್ಟು ಶಕ್ತಿ ಇಲ್ಲ. ಹಂಗಾಗಿ ಆದಾಯ ಕಡಿಮೆ, ಖರ್ಚು ಜಾಸ್ತಿ, 2 ಜನ ಓದೋ ಮಕ್ಕಳಿದ್ದಾರೆ ಸರ್. ಅಷ್ಟರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೈನುಗಾರಿಕೆಯಲ್ಲಿ ಅಂದ್ರೆ ಹಸು ಸಾಕಾಣಿಕೆ ಮಾಡಿದ್ರ, ಅದರಲ್ಲಿ ಒಳ್ಳೆಯ ಒಂದು ಉತ್ತಮ ನಾವು ಆದಾಯ ಬರಬೇಕು ಅಂತಂದ್ರೆ ಹಸುನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರಾ? ಯಾವ ರೀತಿ ಅಂದ್ರೆ ನಾವು ಅದಕ್ಕೆ ಟೈಮಿಗೆ ಸರಿಯಾಗಿ ನೀರು, ಟೈಮಿಗೆ ಸರಿಯಾಗಿ ಮೇವು, ಟೈಮಿಗೆ ಸರಿಯಾಗಿ ಭೂಸ, ಟೈಮಿಗೆ ಸರಿಯಾಗಿ ನಾವು ಅದನ್ನ ಆರೈಕೆ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಟೈಮಿಗೆ ಸರಿಯಾಗಿ ಅದನ್ನ ಹಾಲು ಕರಿಬೇಕು. ಅದರ ಆತಿಥ್ಯ ತುಂಬ ಚೆನ್ನಾಗಿ ಮಾಡಿದರೆ ನಮಗೆ ತುಂಬ ಚೆನ್ನಾಗಿ ಹಾಲು ಕರೀಲಿಕ್ಕೆ ನಮಗೆ ಸಹಾಯ ಆಗುತ್ತೆ, ಆದಾಯ ಸಿಗುತ್ತೆ. ಅದರಿಂದ ನಮಗೇನು ಪ್ರಾಬ್ಲಮ್ ಏನಾಗಲ್ಲ. ಬಟ್ ನಾವು ನೋಡ್ಕೊಂಡಂಗೈತೆ. ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳ್ತೀರಾ ಸರ್? ಅದನ್ನು ನಾವು ಬೆಳಗ್ಗೆ ಆಯಿತು ಅಂದರೆ ಎದ್ದ ತಕ್ಷಣ ಅದಕ್ಕೆ ನೀರು ಕುಡಿಸಿ ಭೂಸ ಹಾಕಿ ಹಾಲು ಕರಿತೀವಿ. ಮತ್ತೆ ಅದನ್ನೊಂದು 1 ಅವರ್ 2 ಅವರ್ ಬಿಟ್ಕೊಂಡು ಮತ್ತೆ ಅದಕ್ಕೊಂದು ಸ್ವಲ್ಪ ಮೇವು ಹಾಕ್ತೀವಿ. ಮತ್ತೊಂದು 2 ಅವರ್ ಬಿಟ್ಕೊಂಡು ಆಚೆ ಎಲ್ಲ ಒಳಗಡೆ ಸೈಡಲ್ಲೆಲ್ಲ ಮೇಯಿಸ್ಕೊಂಡು ಅದನ್ನೊಂದು ಸ್ವಲ್ಪ ಕಾಲಾಡಿಸ್ಕೊಂಡು ಅದಕ್ಕೂ ಒಂದು ಸ್ವಲ್ಪ ಫ್ರೀಡಮ್ ಆಗಿ ಆಡಬೇಕು, ಕಾಲಾಡಬೇಕು ಅಂತಂತಾರೆ ಅಂದ್ಬಿಟ್ಟು ಕರ್ಕೊಂಡೋಗಿ ಅದನ್ನು ಆಡಿಸ್ಕೊಂಬಿಡ್ತೀವಿ ಸರ್. ಮತ್ತೆ ಸಂಜೆ ಆಯಿತು ಅಂದರೆ ಬಂದ ತಕ್ಷಣ ಅದಕ್ಕೆ ನೀರು ಕುಡಿಸಿ ಮತ್ತೆ ಭೂಸ ಹಾಕಿ ಸಂಜೆ ಮತ್ತೆ 6 ಗಂಟೆ ಮೇಲೆ ಹಾಲು ಕರಿತೀವಿ ಸರ್. ಈಗ ನಿಮ್ಮ ಹಸುಗೆ ಬೇಕಾದಂತ ಒಂದು ಹಸಿರು ಮೇವನ್ನ ನಿಮ್ಮ ಜಮೀನಲ್ಲೇ ಬೆಳ್ಕೊಳ್ತೀರಾ? ಇಲ್ಲ ಸರ್, ನಾವು ಅದನ್ನ ಬತ್ತುಲ್ಲು ಅಂತ ಇಲ್ಲಿ ಬೇರೆ ಕಡೆಯಿಂದ ನಾವು ಸಪ್ಲೈ ಮಾಡಿಸ್ಕೊಂತೀವಿ. ಮತ್ತೆ ಬಟ್ ಹೊಲದಲ್ಲಿ ಸೈಡಲ್ಲಿ ಮೆಕ್ಕೆಜೋಳದ ಸೈಡಲ್ಲಿ ಮೇವು ಅಂತ ಹಾಕಂತೀವಿ ಸರ್. ಅದನ್ನ ಕೊಯ್ಕೊಂಬಂದು ಮನೇಲಿ ಹಾಕ್ತೀವಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ಹೊರಗಡೆ ಹೋಗಿ ಮೇಯಿಸ್ಕೊಂಬರ್ತೀವಿ ಸರ್. ಈಗ ನೀವು ಬೆಳಗ್ಗಿಂದ ಸಂಜೆ ತನಕ ಕೃಷಿ ಕೆಲಸ ಅಂತಂದ್ರೆ ಏನೇನು ಮಾಡ್ತೀರಾ? ಕೃಷಿ ಕೆಲಸ ಅಂದ್ರೆ ಅಡಿಕೆ ಸುಲಿತೀವಿ ಸರ್. ತೋಟದ ಕಡೆ ಹೋಗ್ತೀವಿ, ಹುಲ್ ಕೀಳ್ತೀವಿ, ಹುಲ್ಲೆಲ್ಲಾರು ಅಡಿಕೆ ಗಿಡದ ಬಡ್ಡೆ ಬಿದ್ದರೆ, ಮತ್ತೆ ಸಗಣಿ ತಗೊಂಡೋಗಿ ಹಾಕ್ತೀವಿ, ಸಗಣಿ ಎಲ್ಲಾರು ಹಾಕಿದ್ರೆ ರೋಡಲ್ಲಿ ಎಲ್ಲಾರು ಬಿದ್ದಿದ್ರೆ ಅಡಿಕೆ ಗಿಡದ ಬಡ್ಡಿಗೆ ಹೋಗಿ ಹಾಕ್ತೀವಿ. ಮತ್ತೆ ಕುರ್ಜಿಗೆ ಹುಲ್ ಕುಡುಗ್ಲು ತಗೊಂಡು ಅದನ್ನು ಕುರಿಸ್ತೀವಿ. ಯಾವ ಗಿಡಕ್ಕೆ ನೀರು ಹೋಗಿಲ್ಲ, ಯಾವ ಗಿಡಕ್ಕೆ ನೀರು ಹೋಗಿತ್ತೆ ಅನ್ನೋ ಕಡೆ ಗಮನ ಇಂಟ್ರೆಸ್ಟ್ ತೋರಿಸ್ತೀವಿ ಸರ್. ಈಗ ಅಡಿಕೆ ಕಾಯಿ ಸುಲಿಯಕಂತಂದ್ರೆ ಬೇರೆ ಕೂಲಿ ಹೋಗ್ತಾರೆ? ಮನೇಲಿ ಮಕ್ಕಳು ಶಾಲೆಗೆ ಹೋದ್ಮೇಲೆ ನಮ್ಮನೆಯವರು ಹಸು ಮೇಯಿಸ್ತಾರೆ. ನಾವು ಮನೇಲಿ ಸುಮ್ಮನೆ ಮನೇಲಿ ಏನು ಮಾಡೋದು ಅಂತಂದು ಬೇಗ ಬೇಗ ಕೆಲಸ ಮುಗಿಸ್ಕೊ ಮಕ್ಕಳು ಶಾಲೆಗೆ ಹೋದ ತಕ್ಷಣನೇ ಮತ್ತೆ ಅಡಿಕೆ ಸುಲಿಯಕ್ಕೆ ಹೋಗ್ತೀನಿ ಸರ್. ನಾನು ಈಗ ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾರೆ, 8 ಗಂಟೆ ತನಕ ಕಾಯಿ ಸುಲಿದ್ರ ದಿನನಿತ್ಯ ಎಷ್ಟು ದುಡಿತೀರಾ ನೀವು? ಸರ್, ಬೆಳಿಗ್ಗೆ 10-10:30 ಅದೇ ಒಂದೊಂದು ದಿನ 11 ಆಗುತ್ತೆ ಸರ್, ಬೆಳಗ್ಗೆ ಟೈಮಿಂಗ್ಸ್ ಇಲ್ಲ. ಸಂಜೆ ಅಂದರೆ ಮತ್ತೆ 10:30-11 ಗಂಟೆವರೆಗೂ ಸುಲಿತೀವಿ ಸರ್. ಮಧ್ಯಾಹ್ನ 2 ಅವರ್ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ. ಅಂದ್ರೆ ದಿನಕ್ಕೆ ಇಷ್ಟು ಅಂತೇಳಿ ಹಣ ಕೊಡ್ತಾರ ಅಥವಾ ಒಂದು ಡಬ್ಬ ಅಂತೇಳಿ ಈ ತರ ಮಾಡಿದಾರ? ಒಂದು ಡಬ್ಬದ ಲೆಕ್ಕ ಸರ್. ಅದು ನಮಗೆ ಬೇಕು, ನಮಗೆ ಅಮೌಂಟು, ನಮಗೆ ಖರ್ಚಿಗಿಲ್ಲ ಅಂದ್ರೆ ಕೊಡ್ತಾರೆ ಸರ್. ಇಲ್ಲ ನಮಗೆ ಅಲ್ಲೇ ಒಂದೇ ಸಲ ಕೂಡಿಟ್ಟು ಒಂದೇ ಸಲ ಕೊಡ್ರಿ ಅಂದ್ರು ಕೊಡ್ತಾರೆ ಸರ್. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 300-400-500 ರೂಪಾಯಿದೊಳಗಡೆ ಒಬ್ರು ಸುಲಿಬಹುದು ಸರ್. ಅಂದ್ರೆ ಪ್ರತಿನಿತ್ಯ ಎಷ್ಟು ಡಬ್ಬ ಸುಲಿತ್ರ? ಒಂದು ಡಬ್ಬಕ್ಕೆ ಎಷ್ಟು ಹಣ ಕೊಡ್ತಾರೆ ನಿಮಗೆ? ಒಂದು ಡಬ್ಬಕ್ಕೆ 50 ರೂಪಾಯಿ ಸರ್. ಅದಕ್ಕೆ ಡಬ್ಬಕ್ಕೆ 50 ಅಂದ್ರೆ 5-6 ಡಬ್ಬ ಸುಲಿದ್ರು ಒಂದು 300-400 ರೂಪಾಯಿ ಸುಲಿಬಹುದು ಸರ್. ಅಂದ್ರೆ ಅಡಿಕೆ ಕಾಯಿ ಅಂತಂದ್ರೆ ಯಾವ ರೀತಿ ಸುಲಿತ್ರ? ಕೈಯಿಂದ ಸುಲಿಯಬೇಕಾದ್ರೆ ಮಿಷಿನ್ಗೆ ಹಾಕ್ತಾರೆ ಸರ್. ಅದರಲ್ಲಿ ಒಂದು ಸ್ವಲ್ಪ ದುಂಡು ಬರುತ್ತೆ, ಒಂದು ಸ್ವಲ್ಪ ಕೆತ್ತದು ಬರುತ್ತೆ ಸರ್. ಅದನ್ನು ಮತ್ತೆ ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಕೊಡ್ಬೇಕು ಸರ್. ಈಗ ಮೊದ್ಲಂಗೆಲ್ಲ ಅಡಿಕೆ ಕಾಯಿನ ಕೈಯಿಂದ ಸುಲಿಯಲ್ಲ ನೀವು? ಕೈಯಿಂದ ಸುಲಿಯಲ್ಲ ಸರ್. ಇವಾಗ ಕೈಯಿಂದ ಸುಲಿಯಲಿಕ್ಕೆ ಜನ ಜಾಸ್ತಿ ಬೇಕು, ತುಂಬ ಟೈಮ್ ತಗೊಳುತ್ತೆ. ಇದು ಮಿಷಿನಿಗೆ ಹಾಕಿದ್ರೆ ತುಂಬ ಇವಾಗ ಅಡಿಕೆ ಬೆಳೆ ಜಾಸ್ತಿ ಆಗಿದೆ. ಹಂಗಾಗಿ ಬಟ್ ಏನಪ್ಪ ಅಂದರೆ ಮಿಷಿನಿಗೆ ಹಾಕ್ತಾರೆ, ಮಿಷಿನಿಗೆ ಹೊಡೆದದ್ದನ್ನು ನಾವು ಅದನ್ನು ಅವ್ರ ತೋಟದವ್ರಿಗೆ ಕ್ಲೀನ್ ಮಾಡಿಕೊಡ್ಬೇಕು ಸರ್. ಈಗ ನೀವು ಅಡಿಕೆಯಲ್ಲಿ ಏನಾದರೂ ಒಂದು ಲಾಭ ತಗೊಳ್ಬೇಕು, ಒಳ್ಳೆ ಇಳುವರಿ ತಗೋಬೇಕು ಅಂತೇಳಿ ಅಡಿಕೆ ಗಿಡ ನಾಟಿ ಮಾಡಿದ್ರ? ಈಗ ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ ಸರ್? ನಾವೀಗ 1 ವರ್ಷ ಆಯ್ತು ಸರ್ ನಾಟಿ ಮಾಡಿ, ಇವಾಗ ಚೆನ್ನಾಗಿದ್ದಾವೆ ಗಿಡ. ಈಗ ಅಡಿಕೆನೇ ನಾಟಿ ಮಾಡ್ಬೇಕಂತ ಯಾಕೆ ಅನಿಸ್ತು? ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳು ಇದ್ವು, ನಮಗೆ ಬೇರೆದ್ರ ಬಗ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಬಟ್ ಎಲ್ಲರೂ ನಾವು ಅಡಿಕೆ ಬೆಳೆದಿದ್ದಾರೆ, ನಾವು ಅಡಿಕೆ ಬೆಳಿಬೇಕಲ್ಲ ಅನ್ನೋ ಉತ್ಸಾಹ ನಮಗೂ ಬಂತು ಮನಸ್ಸಲ್ಲಿ. ಅದರಿಂದ ಆದಾಯ ಚೆನ್ನಾಗಿ ಸಿಗುತ್ತೆ ಅನ್ನೋ ಇದು ಬಂತು. ಹಂಗಾಗಿ ನಾವು ಅಡಿಕೆ ಬೆಳೆ ಹಾಕಿದ್ವಿ ಸರ್. ಶಶಿಕಲಾ ಅವರೇ, ನಿಮಗೆ ಎಷ್ಟು ಎಕರೆ ಕೃಷಿ ಭೂಮಿ ಇರೋದು? ನಮಗೆ ಕೃಷಿ ಭೂಮಿ ಅಂದ್ರೆ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಸರ್, ಇನ್ನೆರಡು ಎಕರೆಗೆ ಮೆಕ್ಕೆಜೋಳ ಹಾಕೊಂಡಿದ್ದೀವಿ ಸರ್. ಈಗ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಬಂದ್ಮೇಲೆ ನೀವು ನೀರಾವರಿ ಮಾಡಿದ್ರೆ ಮುಂಚಿತವಾಗಿ ನೀರಾವರಿ ಮಾಡಿದ್ರೆ? ಇಲ್ಲ ಇಲ್ಲ ಸರ್, ನಾವು ಬೆಂಗಳೂರಿಂದ ಬಂದ್ಮೇಲೆ ಮಾಡ್ಕೊಂಡಿರೋದು ಸರ್. ಈಗ ಅಡಿಕೆ ಸಸಿ ಅಂತಂದ್ರೆ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ? ಸರ್, ನಮ್ಮ ಮನೆಯ ತಂಗಿ ನಾದಿನಿ ತಿಪ್ಪಕೊಂಡನಹಳ್ಳಿ ಅಂತ ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಸರ್, ಅವರು ಬೆಳೆ ಸಸಿ ನೆಟ್ಟಿದ್ರು ಸರ್, ಅವರು ನಮಗೆ ಹೆಲ್ಪ್ ಮಾಡಿದ್ರು ಸರ್, ಅವ್ರು ಸಸಿ ಕೊಟ್ಟರು ಸರ್. ಬೇರೆ ಕಡೆ ತಂದರೆ ಮತ್ತೆ ದುಡ್ಡಾಗುತ್ತೆ, ನಾವೇ ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ, ಹಾಕಳ್ರಿ ಅಂತೇಳಿ ಅವರೇ ನಮಗೆ ಸಹಾಯ ಮಾಡಿದರು ಸರ್. ಈಗ ಸಸಿ ತಂದ ಮೇಲೆ ಅಂದ್ರೆ ಯಾವ ರೀತಿ ನಾಟಿ ಮಾಡಿದ್ರ, ಯಾವ ರೀತಿ ಎಷ್ಟಡಿ ಗುಂಡಿ ಹೊಡೆದ್ರ, ಗೊಬ್ಬರ ಇದ್ಮೇಲೆ ಯಾವ ರೀತಿ ಕೊಟ್ಟರೆ? ಸರ್, ಅದಕ್ಕೆ ನಾವು ಗುಂಡಿ ಮಾಡಿದ್ವಿ ಸರ್, ಅದಕ್ಕೆ ಒಂದು ಸ್ವಲ್ಪ 2 ಇಂಚು ಮಣ್ಣು ಹಾಕಿದ್ವಿ ಸರ್, ಕೆಂಪು ಮಣ್ಣು, ಕೆಂಪು ಮಣ್ಣು ಕಪ್ಪು ಮಣ್ಣು ಮಿಕ್ಸ್ ಮಾಡಿ ಸಸಿ ನೆಟ್ಟಿವಿ ಸರ್. ಈಗ ನೀರಿನ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಮಾಡಿದ್ರ, ಏನು ಆಯ್ ನೀರು ಬಿಟ್ಟರೆ ಅಥವಾ ಏನು ಹನಿ ನೀರಾವರಿ ಪದ್ಧತಿ? ಹನಿ ನೀರಾವರಿ, ಡ್ರಿಪ್ ಅಂತ ಹೇಳಿ ಮಾಡಿದ್ವಿ ಸರ್, ಅದು ಡ್ರಿಪ್ಪಿನಿಂದ, ಡ್ರಿಪ್ಪಿನ ಮುಖಾಂತರ ನೀರು ಕಡಿಮೆ ಇದ್ರೂ ಗಿಡಗಳು ಸಾಕ್ಬೋದು, ಆ ಥರ ವ್ಯವಸ್ಥೆ ಮಾಡಿದ್ವಿ ಸರ್. ಈಗ ಅಡಿಕೆ ಎಲ್ಲ ನೀವು ನಾಟಿ ಮಾಡಿ ಮೇಲೆ ಅಂದ್ರೆ ಅಡಿಕೆ ಒಳಗಡೆ ಏನಾದ್ರೂ ಬೇರೆ ಬೇರೆ ಈ ತರಕಾರಿ ಹೂವಿನ ಬೆಳೆಗಳು ಈ ತರ ಎಲ್ಲ ಬೆಳಿಬೋದಾಯ್ತಲ್ಲ ನೀವು? ಬಾಳೆ ಗಿಡ ಹಾಕಿದ್ವಿ ಸರ್, ಬಾಳೆ ಗಿಡ ಹಾಕಿದ್ವಿ, ಅದರಲ್ಲಿ ಮೆಕ್ಕೆಜೋಳಕ್ಕೆ ಸೈಡ್ ಸೈಡ್ ಅಲ್ಲಿ ಮೆಕ್ಕೆಜೋಳ ಹಸುಗೆ ಮೆಕ್ಕೆಜೋಳ ಬೀಜ ಹಾಕೊಂಡಿದ್ದೀವಿ ಸರ್, ಕೊಯ್ಕೆಂಬರ್ಲಿಕ್ಕೆ ಮೇವಿಗೆ ಅಂತ, ಬಟ್ ತರಕಾರಿ ಏನು ಹಾಕಿಲ್ಲ ಸರ್. ಈಗ ಬಾಳೆ ಅಂತಂದ್ರೆ ಯಾವ ಬಾಳೆ ನಾವು ನಾಟಿ ಮಾಡಿದ್ರೆ? ಏಲಕ್ಕಿ ಬಾಳೆ ಅಂತಾರಲ್ರಿ ಸರ್, ಅದು ಹಾಕಿದ್ದೀವಿ ಸರ್. ಈಗ ಏಲಕ್ಕಿ ಬಾಳೆ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ನೀವು? ಅದು ನಮ್ಮ ಅಕ್ಕರ ಮನೆಯಿಂದ ತಂದು ಮಾಡಿದ್ವಿ, ಚನ್ನಗಿರಿ ತಾಲೂಕು ಮಲಾಳ್ ಅಂತ, ಆ ಊರಲ್ಲಿ ಗೆಡ್ಡೆ ತಗೊಂಬಂದು ಹಾಕಿದ್ವಿ ಸರ್. ಈಗ ಬಾಳೆ ಬೆಳೆ ಈಗ ಸುಮಾರು ಅಂತಂದ್ರೆ ಎಷ್ಟು ತಿಂಗಳು ಆಗಿದೆ ನೀವು ನಾಟಿ ಮಾಡಿ? 11 ತಿಂಗಳಾಗಿದೆ ಸರ್, ಇವಾಗಲೇ ಅಲೈತೇನೆ ಒಂದೊಂದು ಬಿಡ್ತಾ ಇದ್ದಾವೆ, ಗೊನೆ ಬಿಟ್ಟಿದೆ ಸರ್. 11 ತಿಂಗಳ ಬಾಳೆಯಲ್ಲಿ ಏನೇನು ಕೃಷಿ ಕೆಲಸಗಳು ಮಾಡಿಸಿ ಬಾಳೆಯನ್ನ ಬೆಳೆಸಿದ್ರೆ? ಸರ್, ನಾವು ಅದಕ್ಕೆ ಒಂದು ವಾರಕ್ಕೆ 2 ಸಲ 3 ಸಲ ಅದನ್ನು ಕುರ್ಜೋದು, ಸಗಣಿ ಹಾಕೋದು, ಗೋತ ಒಯ್ಯೋದು, ಕುಡುಗ್ಲಲ್ಲಿ ಹಿಂಗೆ ಒಂದು ಸ್ವಲ್ಪ ಮಣ್ಣು ಲೂಜ್ ಮಾಡೋದು, ಕಳೆ ತೆಗೆಯೋದು, ಅದಕ್ಕೆ ಗೋತ ಹಾಕೋದು, ಒಂದು ಸ್ವಲ್ಪ ಸಗಣಿ ಕದ್ರಿ ಸಗಣಿ ಒಯ್ಯೋದು, ಈ ಥರ ಎಲ್ಲ ಮಾಡಿದ್ವಿ ಸರ್. ಯಾಕನ್ನಿಸ್ತು ನಿಮಗೆ ಹಸುವಿನ ಗಂಜಲು ಈ ಥರನೆಲ್ಲ ನಮ್ಮ ಬೆಳೆಗಳಿಗೆ ಕೊಡಬೇಕು? ಅದರಿಂದ ಚೆನ್ನಾಗಿ ಅದಕ್ಕೆ ಬೆಳೆಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ, ಅದ್ರ ಬೆಳೆ ಬೇಗ ಬರುತ್ತೆ, ಅದರಲ್ಲಿ ಶಕ್ತಿ ಬರುತ್ತೆ, ಅದರಿಂದ ಮಾಡ್ರಿ ಚೆನ್ನಾಗಿ ಬರುತ್ತೆ ಅಂತೇಳಿ ಬೇರೆದಿಂದ ಸಹಾಯ ಪಡ್ಕೊಂಡು ಮಾಡಿದ್ವಿ ಸರ್. ಈಗ ಒಟ್ಟಾರೆ ನಿಮಗೆ ಅಡಿಕೆ ಮತ್ತು ಈ ಒಂದು ಬಾಳೆ ಬೆಳೆ ಚೆನ್ನಾಗಿದೆ? ಹಾ, ಚೆನ್ನಾಗಿದೆ ಸರ್, ಅಡಿಕೆ ಗಿಡನೂ ಚೆನ್ನಾಗಿದೆ, ಬಾಳೆನೂ ಚೆನ್ನಾಗಿದೆ ಸರ್. ಈಗ ಕೃಷಿ ಜಮೀನಿದೆ, ಅಡಿಕೆ ಮಾಡ್ಕೊಂಡಿದ್ರ, ಬಾಳೆ ಬೆಳೀತಾ ಇದ್ರ, ಮೆಕ್ಕೆಜೋಳ ಬೆಳೀತಾ ಇದ್ರ, ಜೊತೆಗೆ ಒಂದು ಹಸು ಸಾಕಾಣಿಕೆ ಮಾಡಿದ್ರ, ಮತ್ತೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡ್ಬೇಕಂತ ಯಾಕನಿಸ್ತು ನಿಮಗೆ? ನಮಗೆ ಸಂಘದ ವತಿಯಿಂದ ಸಾಲ ಸಿಗುತ್ತೆ, ಹೆಲ್ಪ್ ಆಗುತ್ತೆ, ಉಳಿತಾಯ ಆಗುತ್ತೆ. ನಾವು ಮನೇಲಿ 20 ರೂಪಾಯಿ ಕೂಡಿಟ್ರೆ ಮತ್ತೆ ಅದನ್ನ ತಗೊಂಡು ತಿಂತೀವಿ, ನಮ್ಗಲ್ಲಿ ಉಳಿತಾಯ ಮಾಡೋ ಶಕ್ತಿ ಇಲ್ಲ, ಅಲ್ಲರೇ ಆದ್ರೆ ಇರುತ್ತೆ. ಒಟ್ಟು ಸಾಲನ ಏನ, ಒಟ್ಟು ಸಂಘಕ್ಕೆ ಸೇರ್ಕೊಂಡ್ವಿ, ಬಟ್ ಒಳ್ಳೇದದು ಅನ್ನೋ ಅನುಕೂಲಕ್ಕೆ ನಾವು ಸೇರ್ಕೊಂಡ್ವಿ ಸರ್. ಈಗ ಪ್ರಾರಂಭದಲ್ಲಿ ಎಷ್ಟು ಜನ ಸೇರ್ಕೊಂಡು ಈ ಒಂದು ಸಂಘ ಮಾಡಿಕೊಂಡ್ರೆ? 15 ಜನ ಸೇರ್ಕೊಂಡು ಸಂಘ ಅಂತ ಮಾಡಿದ್ವಿ, ಶ್ರೀ ಶಕ್ತಿ ಸಂಘ ಅಂತ ಸರ್. ನಮ್ಮ ಸಂಘದ ಹೆಸರು ಶ್ರೀ ಆಂಜನೇಯ ಶ್ರೀ ಶಕ್ತಿ ಸಂಘ ಅಂತ ಸರ್. ನೀವು ಸಂಘ ಮಾಡಿಕೊಂಡ್ಮೇಲೆ ಸಂಘದಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ನಡೆಸ್ಕೊಂತ ಬಂದಿದ್ರ? ಸರ್, ಯಾವ ರೀತಿ ಕಾರ್ಯಚಟುವಟಿಕೆ ನಡ್ಸ್ಕೊಂಡ್ ಬಂದಿದ್ವಿ ಅಂತಂದ್ರೆ, ಅದೇ ಸರ್, ವಾರಕ್ಕೆ ತಿಂಗಳಿಗೆ ಇಷ್ಟು ಕಟ್ಟಬೇಕು ಅಂತೇಳಿ ಸಾಲ ಅಂತ ತಗೊಂತೀವಿ, ಅದು ಮತ್ತೆ ಮರುಪಾವತಿ ಮಾಡ್ತೀವಿ. ಒಟ್ಟು ವಾರದ್ದು ಉಳಿತಾಯದ್ದು ತಿಂಗಳಿಗೆ ಒಂದೊಂದ್ಸರಿ ಹೋಗಿ ಅಮೌಂಟ್ ಬ್ಯಾಂಕಿಗೆ ಹೋಗಿ ಕಟ್ತೀವಿ ಸರ್. ಅದ್ರಲ್ಲಿ ಮತ್ತೆ ಅಮೌಂಟು ಕೌಂಟಿಂಗ್ ಜಾಸ್ತಿ ಆಯ್ತು ಅಂದರೆ ಮತ್ತೆ ಅದ್ರಲ್ಲಿ ಸಂಘದಲ್ಲೇ ತಗೊಂತೀವಿ, ಮತ್ತೆ ಸಂಘದಲ್ಲಿ ಬಡ್ಡಿ ಕಟ್ತೀವಿ, ಬಡ್ಡಿ ಜಾಸ್ತಿ ಬೆಳ್ಕೊಂತ ಹೋಗಿ ಹಣ ಅಮೌಂಟ್ ಜಾಸ್ತಿ ಆಗುತ್ತೆ. ಈಗ ವಾರಕ್ಕೊಮ್ಮೆ ಸಂಘದಲ್ಲಿ ಸಭೆ ಕಲಿತೀರ, ಅದರಲ್ಲಿ ಏನು ಚರ್ಚೆ ಮಾಡ್ತೀರ? ಅದೇ ಸಂಘದಲ್ಲಿ ನಿಮಗೆ ಯಾರಿಗೆ ಸಾಲ ಬೇಕು ತಗೊಳ್ರಿ, ಕರೆಕ್ಟಾಗಿ ಅಮೌಂಟ್ ಕಟ್ಟ್ರಿ, ಯಾರು ಸಂಘಕ್ಕೆ ತಪ್ಪಿಸ್ಕೋಬೇಡ್ರಿ, ಇದರಿಂದ ಏನಾದ್ರು ಸಹಾಯ ಇದ್ರೆ ಕೇಳ್ರಿ, ಏನಾದ್ರು ಇದರಿಂದ ಸಹಾಯ ಪಡ್ಕೊಳ್ರಿ ಅನ್ನೋದು ಒಂದು ಮಾತಾಡ್ತೀವಿ ಸರ್. ಈಗ ನಿಮ್ಮ ಸಂಘದ ಎಲ್ಲ ಸದಸ್ಯರು ಸಾಲ ತಗೊಂಡು ಅಂದ್ರೆ ಯಾವ್ಯಾವ್ದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ? ಕೃಷಿ ಅಂದ್ರೆ ಅದೇ ಹಸುಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ತೋಟಗಳಿಗೆ ಗೊಬ್ಬರ ಹಾಕ್ಸಕ್ಕೆ, ಹಿಂಗೇನಾದ್ರು ಬೆಳೆ ಬೆಳೆಯಕ್ಕೆ ಒಂದು ಉಪಯೋಗಿಸ್ಕೊಂಡಿದ್ದಾರೆ ಸರ್. ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸಂಘಗಳ ಸ್ಥಾಪನೆಯಿಂದ ಆರ್ಥಿಕವಾಗಿ ನಾವು ಮೇಲ್ ಬರ್ಬೋದು ಅಂತ ಹೇಳ್ತೀರಾ? ಹ್ಞೂ ಸರ್, ಮೇಲ್ ಬರ್ಬೋದು. ಅದ್ರಲ್ಲಿ ನಾವು ದುಡ್ಡು ಸಾಲ ತಗೊಂಡಂಗೂ ನಮಗೂ ಅನುಭವ ಆಗುತ್ತೆ ಸರ್. ಅದ್ರಲ್ಲಿ ನಾವು ಕಟ್ಕೊಂತ ಹೋದ್ರೆ ಇಂಟ್ರೆಸ್ಟ್ ಕಟ್ಕೊಂತ ಹೋದ್ರೆ ಅಲ್ಲಿ ಅಮೌಂಟು ಬೆಳೆಯುತ್ತೆ ಸರ್, ನಮ್ಮ ಜೀವನಕ್ಕೂ ಸಹಾಯ ಆಗುತ್ತೆ. ಅದನ್ನ ಅಷ್ಟೇ ಚೆನ್ನಾಗಿ ಎಲ್ಲರೂ ಹೊಂದಾಣಿಕೆಯಿಂದ ಒಗ್ಗಟ್ಟಾಗಿ ಅದನ್ನ ಮುಂದೆ ನಿಭಾಯಿಸ್ಕೊಂಡು ಹೋಗ್ಬೇಕು ಸರ್. ಈಗ ಮೊದ್ಲೆಲ್ಲ ಅಂದ್ರೆ ಹೆಣ್ಮಕ್ಳು ಮನೆ ಕೆಲ್ಸಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಹೇಳ್ತಾ ಇದ್ರು ಹಿಂದೆಲ್ಲ, ಈಗೆಲ್ಲ ನೀವು ಹೊರಗಡೆ ಎಲ್ಲ ಸಂಘ ಮಾಡ್ಕೊಂಡು ಹೊರಗಡೆ ಎಲ್ಲ ಹೋಗ್ತೀರಿ, ಬ್ಯಾಂಕ್ನವರೆಲ್ಲ ತಿಳ್ಕೊಳ್ತೀರಿ, ಅಂದ್ರೆ ಇದೆಲ್ಲ ಸಾಕಷ್ಟು ಜ್ಞಾನ ಬೆಳೆಯುತ್ತೆ. ಜ್ಞಾನ ಬೆಳೆಯುತ್ತೆ ಬೆಳೆಯುತ್ತೆ ಸರ್. ಮನೇಲಿ ಏನು ಮರೆಯ ಪಾತ್ರೆ ತೊಳ್ಕೊಳ್ಳೋದು, ಏ ಇಲ್ಲಪ್ಪ ನಾನು ಹೊಲಕ್ಕೆ ಹೋಗ್ಬೇಕು ಕಳೆ ತೆಗಿಬೇಕು, ಏ ಇಲ್ಲಪ್ಪ ನನ್ನ ಮನೆ ಕೆಲಸ ಐತೆ ಅಂತಿದ್ರು ಸರ್ ಅವಾಗೆಲ್ಲ. ಈಗ ಹಂಗಲ್ಲ ಸರ್, ನಾಲ್ವರು ಒಟ್ಟುಗೂಡಿ ಒಬ್ಬರಿಂದ ಒಬ್ರಿಗೆ ಬುದ್ಧಿ ಇಲ್ಲ ಅಂದ್ರೂ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡು ಒಂದು ಸಂಘ ಅಂತ ಮಾಡ್ಕೊಂಡು ಹೆಣ್ಮಕ್ಳು ಮುಂದೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಈಗ ಸಾಕಷ್ಟು ಅಂದ್ರೆ ಇವತ್ತು ನಮಗೆ ಹಣಕಾಸಿನ ಏನಾದರೂ ಸ್ವಲ್ಪ ತೊಂದರೆ ಆಯ್ತು ಅಂತಂದ್ರೆ ಯಾವ ಬೇಕಾದ್ರೂ ಸಂಘದಲ್ಲಿ ನಾವು ಸಾಲ ತಗೊಳ್ಬಹುದು. ಹ್ಞೂ ಸರ್, ಅಲ್ಲಿ ಬ್ಯಾಂಕಲ್ಲಿ ಅಮೌಂಟ್ ಜಾಸ್ತಿ ಇತ್ತು ಅಂದ್ರೆ ಒಟ್ಟಾಗಿ ಎಲ್ಲರೂ ಸೇರಿದಾಗ ಸಂಘಕ್ಕೆ ಸೇರಿದಾಗ ವಾರಕ್ಕೊಂದ್ಸಲ ಸಂಘಕ್ಕೆ ಅಂತ ಸೇರ್ತೀವಿ ಸರ್, ಮಾತಾಡ್ಕೊಂತೀವಿ. ಈಗ ನಿಮ್ಮ ಸಂಘದ ವತಿಯಿಂದ ಅಂದ್ರೆ ಕೃಷಿ ಪ್ರವಾಸಗಳು ಅಂತ ಹೇಳಿ ಏನಾದ್ರೂ ಮಾಡಿದ್ರೆ? ಕೃಷಿ ಪ್ರವಾಸಗಳು ಅಂತ ಎಲ್ಲೂ ಹೋಗಿಲ್ಲ ಸರ್, ಬಟ್ ಇನ್ಮೇಲೆ ಹೋಗ್ಬೇಕು ಸರ್. ಒಟ್ಟಾರೆ ಶಶಿಕಲಾ ಅವರೇ, ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಸಾಕಷ್ಟು ನಗರದಲ್ಲಿ ನೀವು ಜೀವನ ಮಾಡಿ ಪುನಃ ಈ ಒಂದು ಹಳ್ಳಿಗೆ ಬಂದು ಕೃಷಿ ಜೀವನ ಆರಂಭ ಮಾಡ್ಕೊಂಡಿದ್ರ, ಪ್ರಾರಂಭದಲ್ಲಿ ಏನನ್ಸ್ತು ನಿಮಗೆ? ನಮಗೆ ಪ್ರಾರಂಭದಲ್ಲಿ ಕಷ್ಟ ಅನಿಸ್ತು ಸರ್, ತುಂಬಾನೇ ಕಷ್ಟ. ಅದು ಹೆಂಗಪ್ಪ ಅಂತ ಅಳುನೇ ಬಂತು, ಅತ್ತೇ ಬಿಟ್ವಿ. ಹೆಂಗಪ್ಪ ಈ ಜೀವನ ಇದೆ, ಹೆಂಗ್ ನಾವು ಮುಂದೆ ಬರೋದು, ನಾವ್ ಹೆಂಗ ಇದಕ್ಕೆ ಹೆಂಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ಳೋರು ಯಾರು ಇಲ್ಲ, ನಾವ್ ಹೆಂಗ್ ಮಾಡ್ಬೇಕು ಅಂತ ತುಂಬಾನೇ ಅದರಿಂದ ಕಷ್ಟನೇ ಪಟ್ವಿ ಸರ್. ಈಗ ಕಷ್ಟ ಒಂದ್ ಸ್ವಲ್ಪ ಅನುಭವ ಬಂದಿದೆ ಸರ್, ಬಟ್ ಇವಾಗ ಅಷ್ಟೋ ಪರವಾಗಿಲ್ಲ, ಒಂದ್ ಸ್ವಲ್ಪ ತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಈಗ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಯಾವ್ದಾದ್ರು ಕೆಲಸ ಸೇರ್ಬೇಕು, ಅಲ್ಲಿನ ಒಂದು ಜೀವನ ನಮ್ಗೆ ನಡೆಸ್ಬೇಕಂತ ಎಂದು ಅನ್ಸಲ್ಲ ನಿಮ್ಗೆ? ಇಲ್ಲ ಇಲ್ಲ ಸರ್, ನಮಗೆ ಅನಿಸ್ತಾನೆ ಇಲ್ಲ ಸರ್. ಇವಾಗ ಬಂದಿದೀವ, ಎಷ್ಟೇ ಕಷ್ಟ ಆಗ್ಲಿ ಮುನ್ನುಗ್ಬೇಕು, ನಾವು ಬೆಳೆ ಬೆಳಿಬೇಕು, ನಾವು ಬೆಳೆ ಬೆಳೆದ್ನಲ್ಲ ರೈತರು ತಿನ್ಬೇಕು, ನಾವು ಮುಂದೆ ಬರಬೇಕು ಅನ್ನೋದು ತುಂಬಾನೇ ಆಸೆ ಇದೆ ಸರ್. ಒಳ್ಳೇದು ಶಶಿಕಲಾ ಅವರೇ, ಇಲ್ಲೇ ತನಕ ನಿಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯ ಬದುಕಿನ ಅನುಭವಗಳು ಕುರಿತು ಚನ್ನಗಿರಿ ತಾಲೂಕು ಹರಳಿಕಟ್ಟೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಶಶಿಕಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ವರಳಸಿದ್ದೇಶ್. ಹಲೋ ಅಪ್ಪ, ಮುಂದಿನ ತಿಂಗಳು ನಿಮಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ, ಇನ್ನು ಒಂದ್ ತಿಂಗಳು ಸಮಯ ಇದೆ. ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ ಸಾವಯವ ಕೃಷಿ ಜೀವನದ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಶ್ರೀಮತಿ KG ವಸಂತಮ್ಮ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ವಸಂತಮ್ಮ. ನಮಸ್ಕಾರ ಸರ್. ಮೇಡಮ್, ತಾವು ಸಾವಯವ ಕೃಷಿ ಜೀವನ ನಡೆಸ್ತಿದ್ದೀರ ಅಂತ ಕೇಳ್ಪಟ್ಟಿವಿ. ಒಂದು ಸಾವಯವ ಕೃಷಿಯ ಅಥವಾ ಸಾವಯವ ಒಂದು ಪದ್ಧತಿಯನ್ನು ನಿಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ನಿಮ್ಮ ಕೃಷಿಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನೀವು ಅಳವಡಿಸ್ಕೊತಿದ್ದೀರ, ಆಮೇಲೆ ನಿಮ್ಮ ಕೃಷಿ ಜೀವನದಿಂದ ಪ್ರಾರಂಭದಿಂದಲೂ ಯಾವ ರೀತಿ ನಡೀತಿದೆ ಅದರ ಬಗ್ಗೆ ಹೇಳ್ತಾ ಹೋಗಿ. ಮೊದಲು ಈಗ 30 ವರ್ಷದ ಕೆಳಗೆ ನಮ್ಮ ಯಜಮಾನರಿಂದ ನಮಗೆ ಸಾವಯವ ಪದ್ಧತಿ ನಮಗೆ ಬಂದದ್ದು. ಅಡಿಕೆ ತೋಟದಲ್ಲೇ ನಾವು ಸಾವಯವ ಫಸ್ಟ್ ಶುರು ಮಾಡಿದ್ದು. ಜೀರೋಕಲ್ಟ್ರ್ ಫಸ್ಟು ಹೊಲ ಉಳುಮೆ ಮಾಡೋಂಗಿಲ್ಲ, ಉಳುಮೆ ಮಾಡಿದ್ರೆ ಎರೆಹುಳುಗಳೆಲ್ಲ ಸಾಯ್ತವೆ ಅಂತ. ಉಳಿ ಮಾಡೋಂಗಿಲ್ಲ, ಕೆತ್ತಂಗಿಲ್ಲ, ಗಿಡ ಸುತ್ತಲು ಆ ಥರ ಇತ್ತು. ಅದಕ್ಕೆಲ್ಲ ಜೀವಾಮೃತ ಹಾಕ್ತಿದ್ವಿ ನಾವು. ಫಸ್ಟು ಜೀವಾಮೃತ ಅಂತ ಗೊತ್ತಿರಲಿಲ್ಲ. ಈ ಗೋಮೂತ್ರ ತಗೊಂಡೋಗಿ ಒಂದು ಡ್ರಮ್ನಲ್ಲಿ ಎಲ್ಲ ತೋಟಕ್ಕೆ ಬಿಟ್ಟು ಕಾಲೇಜ್ ನೀರು ಬಿಡ್ತಾ ಇದ್ರು ಅದಕ್ಕೆ ತೋಟಕ್ಕೆ. ಇತ್ತೀಚೆಗೆ ಜೀವಾಮೃತ ಅಂತ ಅದಕ್ಕೆ ಇದು ಬಂದಿದ್ದು. ಈಗ 30 ವರ್ಷ ಕೆಳಗೆ ಗೋಮೂತ್ರನೇ ನಾವೆಲ್ಲ ತುಂಬ ಹಾಕ್ತಿದ್ದು, ಸಗಣಿ ಕಲಸಿ ಕಲಸಿ ಎಲ್ಲ ಕಡೆಗೂ ಹಾಕ್ತಾಯಿದ್ವಿ. ಆಮೇಲೆ ಎಲ್ಲ ಗೊಬ್ಬರದ ಸೊಪ್ಪೆಲ್ಲ ಮುಚ್ಚಿಗೆ ಮಾಡಿ ಆ ಗಿಡ ಸುತ್ತಲು ಹಾಕ್ತಿದ್ವಿ. ಅವೆಲ್ಲ ಕೊಳತು ಗೊಬ್ಬರ ಆಗಿ ಎರೆಹುಳುಗಳು ಚೆನ್ನಾಗಿ ವೃದ್ಧಿಯಾಗವು, ಹಂಗಾಗಿ ಗಿಡಗಳು ಚೆನ್ನಾಗಿ ಬರೋವು. ಅಂದರೆ ನೀವು 30 ವರ್ಷದ ಕೆಳಗೆ ಈ ರೀತಿ ಪ್ರಾರಂಭ ಆಗಿದ್ದು, ಈಗ ಯಾವ ಹಂತದಲ್ಲಿದೆ, ಎಲ್ಲೆಲ್ಲಿ ನೀವು ಒಂದು ಸಾವಯವನ ಔಷಧ ಇರ್ಬೋದು ಅಥವಾ ಗೋಮೂತ್ರ ಇರ್ಬೋದು ಬಳಸ್ತೀರಿ ನಿಮ್ಮ ಒಂದು ಕೃಷಿಯಲ್ಲಿ ಅಥವಾ ಮನೆಯಲ್ಲಿ, ಅದ್ರ ಬಗ್ಗೆ ಹೇಳಿ. ಮನೆಯಲ್ಲಿ ಕೈತೋಟ ಅಂತ ಸ್ವಲ್ಪ ಇದೆ, ಒಂದು 3/4 ಎಕರೆ ಒಂದು ಮನೆ ಕಟ್ಕೊಂಡು ಉಳಿದೆಲ್ಲ ಹಣ್ಣಿನ ಗಿಡಗಳು ಮತ್ತು ನರ್ಸರಿ, ಈ ಅಡಿಕೆ ಸಸ್ಯಗಳು ಆಗ್ಬೋದು, ಈ ಔಷಧಿ ಸಸ್ಯಗಳು, ಹೂವಿನ ಗಿಡಗಳು, ಈ ಥರ ಎಲ್ಲ ಸಸ್ಯಗಳು ಸಾಕಿದ್ದೀವಿ. ಅವಕ್ಕೆಲ್ಲ ನಾವು ಜೀವಾಮೃತ ಮತ್ತು ಈ ಗೋಕೃಪಾಮೃತ, ಗಿರಣಿಯಲ್ಲಿ ಹಿಟ್ಟು ಸಿಗುತ್ತಲ್ಲ ವೇಸ್ಟ್ ಹಿಟ್ಟು, ಕಾಲ ಬಿದ್ದಿರೋ ಅಂತ ಹಿಟ್ಟನ್ನೇ ತಂದು ಅದನ್ನು ಒಂದು ಡ್ರಮ್ಗೆ ಹಾಕಿ ಅದು ಕಳಿಸಿ ಚೆನ್ನಾಗಿ ವಾಸ್ತಿ ಬರ್ತಂಗೆ ಕಳಿಸಿ ಭೂಮಿಗೆ ನೆಲಕ್ಕೆ ಎರಚೋದನ್ನು. ಗೋಕುಪುರಂದ್ರೆ ಅಷ್ಟೇ, ನಾವು ಡ್ರಿಪ್ನಲ್ಲಾರ ಕೊಡ್ಬೋದು, ಇಲ್ಲಾಂದ್ರೆ ಗಿಡಗುಡಿಗೆರ ಹಾಕ್ಬೋದು. ಈ ಥರ ಮಾಡಿದರೆ ಈ ಭೂಮಿ ಸ್ವಲ್ಪ ಮೆದುವ ಬರುತ್ತೆ, ಮೆದುವು ಬರ್ತಾ ಅದು ಕೆತ್ತಲ್ಲ ಏನಲ್ಲ ನಾವು, ಹಾಗೆ ಇರ್ತದೆ. ಇಲ್ಲಿ ನಾವು ಉಳುಮೆ ಮಾಡಂಗೆ ಇಲ್ಲ, ನಾವು ಎರೆಹುಳು ಸಾಯ್ತವೆ ಅಂತ ನಾವೇನು ಹಾಕಿರ್ತಾವಲ್ಲ ಈ ಜೀವಾಮೃತದ್ದೇ ಭೂಮಿ ಸ್ವಲ್ಪ ಮೆದುವಾಗಕ್ಕೆ ಕಾರಣ. ಈಗ ನಿಮ್ಮ ಹೊಲದಲ್ಲಿ ಯಾವ್ಯಾವ ಒಂದು ಬೆಳೆಗಳಿದ್ದಾವೆ, ಯಾವ ಸಂದರ್ಭದಲ್ಲಿ ನೀವು ಜೀವಾಮೃತ ಅಥವಾ ಬೇರೆ ಬೇರೆ ಒಂದು ಸಾವಯವ ಔಷಧಿಗಳನ್ನು ಬಳಸ್ತೀರಿ? ಮೇಯ್ನ್ ಕ್ರಾಪು ಅಡಿಕೆ. ಹೊಲದ ಬಾರ್ಡರ್ ಎಲ್ಲ ತೆಂಗು, ತೇಗ, ಒಳಗಡೆ ಕೋಕೋ, ಮೆಣಸು, ಸ್ವಲ್ಪ ಕಾಫಿ ಹಣ್ಣಿನ ಗಿಡಗಳೆಲ್ಲ ಇದ್ದಾವೆ. ಅವಕ್ಕೆಲ್ಲ ನಾವು ಜೀವಾಮೃತನೇ ಬಳಸೋದು. ಗೊಬ್ಬರ, ಮಣ್ಣು, ಹಸಿರೆಲೆ, ತರಗೆಲೆ ಗೊಬ್ಬರ, ಅಂದರೆ ಯಾವುದೇ ಕೆಮಿಕಲ್ಸ್ ನಾವು ಉಪಯೋಗಿಸಲ್ಲ. ಎರೆಹುಳದ ಗೊಬ್ಬರ ನಾವು ಮನೆಯಲ್ಲೇ ಕಳಿಸಿರೋಂಥ ಗೊಬ್ಬರ ತೋಟಕ್ಕೆ ಹಾಕೋದು. ಈ ಅಡಿಕೆಗೆ ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ರೋಗ ಬೀಳ್ತದಂತೆ ಹೇಳ್ತಿರೋದೆ, ಅಂದರೆ ಕ್ರಾಪ್ ಬರಸ್ ಅಂತ ಟೈಮ್ನಲ್ಲಿ, ಅದಕ್ಕೆ ನೀವು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಆರ್ಗ್ಯಾನಿಕ್ ಔಷಧಿ ಎಲ್ಲ ಸ್ಪ್ರೇ ಮಾಡಿಸ್ತಾ ಇರೋದು, ಎಲ್ಲ ಆರ್ಗ್ಯಾನಿಕ್. ಅದನ್ನು ಯಾರು ತಯಾರು ಮಾಡ್ಕೊಳೋದು, ಯಾರು ತಯಾರು ಮಾಡ್ತಾರೆ? ನಮ್ಮ ಮಗನೇ ರೆಡಿ ಮಾಡ್ತಾರೆ ಅವರು, ಅದನ್ನು ಅವ್ರು ರೆಡಿ ಮಾಡ್ತಾರೆ, ಅದನ್ನು ಮಾಡ್ತಾರೆ. ನಾನು ಮಾತ್ರ ಮನೆಯಲ್ಲಿ ಈ ಬೇವಿಂದು, ಬೇವಿಂದು ಕಷಾಯ ಮತ್ತು ಎಕ್ಕೆದು, ಮೆಣಸಿಂದು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಇದು ಶುಂಠಿ ಪೇಸ್ಟು, ಅವನ ರೂಪ ನಾನು ಅದನ್ನು ಸ್ಪ್ರೇ ಮಾಡ್ತೇನೆ. ಆಮೇಲೆ ಇನ್ನೊಂದು ಅಗ್ನಿಹಸ್ತ್ರ ಅಂತಂದು 21 ವೆರೈಟಿ ಸೊಪ್ಪು ಕಳೆ ಹಾಕಿ ಒಂದು ತಿಂಗಳು ಬಿಡ್ತೀವಿ, ಬಿಟ್ಟು ಸೋಸಿ ಅದನ್ನು ಸ್ಪ್ರೇ ಮಾಡ್ತೀವಿ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು. ಆಮೇಲೆ ಹುಳಿ ಮಜ್ಜಿಗೆನು ನಾವು ಸ್ಪ್ರೇ ಮಾಡ್ತೀವಿ, ಅದರಿಂದಲೇ ಇದಾಗುತ್ತೆ. ಆಮೇಲೆ ಅರಿಶಿನದ ನೀರು, ಅದನ್ನು ಬೇಯಿಸಿರ್ತಾವಲ್ಲ ನಾವು ಕೊಂಬು, ನಾವೇ ಅರಿಶಿನ ಬೆಳಿತೀವಿ, ಆ ಬೇಯಿಸಿದ ನೀರು ವೇಸ್ಟ್ ಮಾಡಲ್ಲ. ಹುಳಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಸಸ್ಯಗಳ ಮೇಲೆ ಅದನ್ನ ಸ್ಪ್ರೇ ಮಾಡ್ತೀವಿ ನಾವು, ತರಕಾರಿಗಾಗಲಿ, ಹಣ್ಣಿನ ಗಿಡಕ್ಕಾಗಲಿ, ಎಲ್ಲದಕ್ಕೆ ಹೊರಗಿಂದ ಔಷಧಿ ತಂದು ಸ್ಪ್ರೇ ಮಾಡಲ್ಲ ನಾವು, ಮನೆಯಲ್ಲೇ ಉಪಯೋಗಿಸೋದು. ಈಗ ನೀವು ಈ ಥರ ಸಾವಯವದಿಂದ ಮಾಡಿದ್ದ ಬಳಸ್ತೀರಿ, ಆದರೆ ಬೇರೆ ಪಕ್ಕದಲ್ಲಿರೋಂಥ ತೋಟಗಳಲ್ಲಿ ಅವರೆಲ್ಲ ರಾಸಾಯನಿಕ ಮಾಡ್ತಾ ಇದ್ದಾರೆ. ಈಗ ಅದರಿಂದ ನಿಮ್ಮ ಒಂದು ತೋಟಗಳಿಗೆ ಏನಾದ್ರು ತೊಂದರೆ ಆಗಲ್ವಾ ಅಥವಾ ಎಫೆಕ್ಟ್ ಆಗುತ್ತಾ ಅದರಿಂದ ಏನಾದರೂ? ನಮ್ಮ ತೋಟ ಅನ್ನೋದಕ್ಕೆ ಮುಂಚೆ ಜೇನು ಹುಳು ಪೆಟ್ಟಿಗೆಗೆ, ಆ ಜೇನು ಹುಳುಗಳಿಗೆ ಭಾಳ ತೊಂದರೆ ಆಗುತ್ತೆ. ಅದು ಅವ್ರು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಹುಳುಗಳಿಗೆಲ್ಲ ರೋಗ ಬೆಳೆದು ಆಮೇಲೆ ಹುಳುಗಳೆಲ್ಲ ಸತ್ತೋಗೋದು, ಈ ಥರ ಆಗ್ತವೆ. ಅಕ್ಕಪಕ್ಕ ಸ್ಪ್ರೇ ಮಾಡೋದ್ರೆ ನಾವು ತೋಟಕ್ಕೆ ಎತ್ಕೊಂಡು ಹೋಗಿಡ್ತೀವಿ ಅದನ್ನು, ಬಾಕ್ಸ್ಗಳು 2-3 ದಿವಸ ಪೆಟ್ಟಿಗೆ ಅಲ್ಲಿಟ್ಟು ಅದು ಮುಗಿದ್ಮೇಲೆ ತಂದಿಡ್ತೀವಿ. ಅವಕ್ಕೆ ಫಸ್ಟ್ ಹಿಂಸೆ ಆಗೋದು, ಅದೇನು ಆ ಸ್ಮೆಲ್ಲು, ಹುಳುಗಳೆಲ್ಲ ಸತ್ತು ಬಿಡ್ತವೆ ಸರ್, ಅದು ಆ ಸ್ಮೆಲ್ಗೆ ಆ ಬದುಕು ಇರಲ್ಲ ಅವು, ಆ ಸ್ಮೆಲ್ಗೆ ಆ ರೋಗ ಬಿಡ್ತ. ಹಂಗಾಗಿ ಎತ್ಕೊಂಡೋಗಿ ಮತ್ತೆ ಅದು ಮುಗಿದ್ಮೇಲೆ ತಂದಿಡ್ತೀವಿ ನಾವು. ಎಷ್ಟಿದಾವೆ ಮೇಡಮ್ ಅಂತ? ಈಗ 4 ಬಾಕ್ಸ್ ಇದಾವೆ. 4 ಬಾಕ್ಸ್ ಈಗ ಇನ್ನೊಂದು 4 ಮಾಡ್ತಾರಂತ, ಅವನ್ನೇ ಡಿವೈಡ್ ಮಾಡ್ತಾರೆ ಅದನ್ನು. ಈಗ ಮನೆಯಲ್ಲಿ ನೀವು ನೈಸರ್ಗಿಕವಾಗಿರ್ಬೋದು ಅಥವಾ ಸಾವಯವ ಅಂತಾನೆ ನೀವು ಬಳಸ್ಬೇಕಾ ನಮ್ಮ ಆಹಾರದಲ್ಲಿ ಏನು ಬಳಸ್ತೀವಲ್ಲ ಧಾನ್ಯಗಳನ್ನು ಯಾವ ರೀತಿ ಬಳಸ್ತೀರ ಅದ್ರ ಬಗ್ಗೆ ಹೇಳಿ. ಈಗೆಲ್ಲ ಹೇಳ್ತಾರೆ ಸಿರಿಧಾನ್ಯಗಳನ್ನು ಬಳಸಬೇಕು ಅಂತಂತೇಳಿ. ಆಮೇಲೆ ನೀವು ಹೇಳಿದ್ರಲ್ಲ ಕೈ ತೋಟದಲ್ಲಿ ಬೇರೆ ಬೇರೆ ಹಣ್ಣಿನ ಗಿಡಗಳಿದ್ದಾವೆ, ತರಕಾರಿ ಇದ್ದಾವೆ, ಅಲ್ಲೆಲ್ಲ ಯಾವ ರೀತಿ ಮಾಡ್ತೀರಾ? ಸರ್, ಅವಲ್ಲೆಲ್ಲ ನಾವು ಜೀವಾಮೃತದಲ್ಲೇ ಮಾಡೋದು. ಆಮೇಲೆ ಏನು ಅದು ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡ್ತೀನಿ, ಸಗಣಿ ಗೋಮೂತ್ರ ಕಲಸೋದು. ಅಂದರೆ ಗೋಮೂತ್ರ ಸರ್ ಒಂದು ಲೀಟ್ರ್ ಇದ್ರೆ 10 ಲೀಟ್ರ್ ನೀರು ಹಾಕ್ಬೇಕು ಅದಕ್ಕೆ, ಇಲ್ಲಾಂದ್ರೆ ಗಿಡನ ಸುಟ್ಟೋಗ್ಬಿಡುತ್ತೆ. ನಾವು ಅಳೆಯೋಕ್ಕಾಗಲ್ಲ, ಒಂದು ಅಂದಾಜು ಮೇಲೆ ಹಾಕ್ತೇವೆ. ಒಂದು ಡ್ರಮ್ಗೆ ಒಂದು 2-3 ತಂಬಿಗೆ ನೀ ಅದು ಗೋಮೂತ್ರ ಹಾಕೋದು, ಒಂದು ಪುಟ್ಟ ಸಗಣಿ ಕಲಸಿ ಅವನ್ನೆಲ್ಲಕ್ಕ ಎರ್ಚ್ಕೊಂತ ಎರ್ಚ್ಕೊಂತ ಬಿಡೋದು. ಇದಕ್ಕೆ ಗಿಡಗಳಿಗೆ ಬಡ್ಡಿಗೆ ಹಂಗೆ ಪುಡುಕ್ ಹಾಕ್ತಾವೆ ನಾವು. ಅಷ್ಟು ಹಸು ಸೊಪ್ಪು ಹಾಕೋದು, ಅದನ್ನು ಹಾಕೋದು. ಜೀವಾಮೃತ ಮಾಡೋಕ್ಕಾಗಲ್ಲ ಅಂದ್ರೆ ಮಾತ್ರ ಅದನ್ನ ಮಾಡ್ತೇವೆ. ಜೀವಾಮೃತ ಮಾಡಿದಾಗ ಅದನ್ನೇ ಡಿಪ್ಪಿನ ಜೊತೆ ಕೊಡ್ತೀವಿ, ಇಲ್ಲಾಂದ್ರೆ ಅದು ಆ ತೆಗೆದು ಬಡ್ಡಿಗೆ ಸ್ಪ್ರೇ ಮಾಡೋಕ್ಕಾಗಲ್ಲ, ಎರಚ್ಬಿಡೋದನ್ನ. ಈಗ ಜೀವಾಮೃತ ನೀವು ತಯಾರು ಮಾಡೋದು ಯಾವ ರೀತಿ ಮಾಡ್ತೀರಾ? ಸರ್, ಒಂದು 200 ಲೀಟ್ರ್ ನೀರಿಗೆ 2 ಕೆಜಿ ಸಗಣಿ, 2 ಲೀಟ್ರ್ ಗೋಮೂತ್ರ, 2 ಕೆಜಿ ಕಪ್ಪು ಬೆಲ್ಲನ ಆಗ್ಬೇಕು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ತಯಾರು ಮಾಡ್ತಾರೋ ಗೊತ್ತಿಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ. ಹೌದು. ಆಮೇಲೆ ದ್ವಿದಳ ಪೌಡ್ರು 2 ಕೆಜಿ ಆಗ್ಬೇಕು. ಆಮೇಲೆ ಅದೇ ಹೊಲದ್ದೇ ಒಂದು ಬದಿಯಿಂದ ಮಣ್ಣು ಒಂದೆರಡು ಬಗ್ಸಿ ಹಾಕಿ ನೆರಳಲ್ಲಿ ಇಟ್ಟು ಅದನ್ನ ಒಂದು ಸುತ್ತು ಬರಬೇಕು, ಒಂದೇ ಸುತ್ತ ಬರ್ಬೇಕು ಅದು 7 ದಿನ. ಬಟ್ 4 ದಿನ ಮಾಡಿದ್ರೆ ನಡೀತಾರ ಅದು, ಅದನ್ನ ಮುಚ್ಚಿಟ್ಟಿರ್ಬೇಕು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹುಳದ್ ಬಿಡುತ್ತೆ, ಕೆಟ್ಟ ಬಿಡುತ್ತೆ. ಅದು 4-5 ದಿವಸಕ್ಕೆ ಅದು ಉಪಯೋಗಿಸಕ್ ಬರುತ್ತೆ. ಅದನ್ನ ಮತ್ತೆ ನಾವು ಏನು ಸಾಕಷ್ಟು ನೀರು ಹಾಕೊಂಡು ಅದಕ್ಕೆ 200 ಲೀಟ್ರಿಗೆ ಮತ್ತೆ 5-6 ಲೀಟ್ರ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಡ್ರಿಪ್ನಲ್ಲಾರ ಕೊಡ್ಬೋದು, ಸ್ಪ್ರೇ ಮಾಡ್ಬೋದು, ಇಲ್ಲ ಭೂಮಿ ಹಂಗೆ ಎರಚಬಹುದು ನಾವು. ನನ್ ಟೈಮ್ ಸಿಗಲ್ಲ, ನಾನೇನ್ ಮಾಡ್ತೇನೆ, ಸಾಮಾನ್ಯ ಸ್ಪ್ರೇ ಮಾಡೋದು ಕಡಿಮೆ. ಭೂಮಿಗೆ ಎರಿಸ್ತೀನಿ ಸರ್, ನಾನು ಒಬ್ಬಳಾಗಿರ್ತೇನಲ್ಲ, ಆಮೇಲೆ ಒಂದು ಲೇಬರ್ಸ್ ಕರ್ಕೊಂಡಿರ್ತೀನಿ, ಭೂಮಿಗೆ ಎರಚೋದು ಜಾಸ್ತಿ ಸರ್ ನಾನು. ಈಗ ಗೋಮೂತ್ರ ಅಂದ್ರೆ ಈಗ ನಿಮ್ಗೆ ಅದನ್ನ ಶೇಖರಣೆ ಮಾಡೋದು ಯಾವ ರೀತಿ ಮಾಡ್ತಾರೆ? ನಿಮ್ಮಲ್ಲಿ ದನಗಳು ಇದಾವೆ ಸರ್? ಒಂದು ಮಲೆನಾಡ್ ಗಿಡ್ಡ ಇದೆ, ಒಂದು ಸಾಯಿವಾಲ್ ಇದೆ, ಎಲ್ಲ ಊರುಗಳು ಹೊಡ್ಕಳಿಸ್ಬಿಡ್ದು ಮೇವಿನ ತೊಂದರೆ ಅಂತಂದು. ಅವೆರಡದ ಸರ್ ಒಂದು ಗುಂಡಿ ಮಾಡಿ ಒಂದು ಡ್ರಮ್ ಮುಗಿ ಹಾಕಿದ್ದೆ ಅದಕ್ಕೆ, ಅಲ್ಲಿ ಸ್ಟಾಕ್ ಆಗುತ್ತೆ. ನಾನೇ ಮಗಿತೀನಿ ಮೊಮ್ಮಕ್ಳು ಕರ್ಕೊಂಡು, ಒಂದು ಡ್ರಮ್ ಸ್ಟಾಕ್ ಮಾಡ್ಕೊಂತೀವಿ. ಒಂದು ಡ್ರಮ್ ಗೋಮೂತ್ರ ಆದ್ಮೇಲೆ ಎಲ್ಲ 4-7 ಡ್ರಮ್ಗಳು ಇಟ್ಕೊಂಡಿರ್ತೀವಿ, ಅದಕ್ಕೆಲ್ಲ ಗೋಮೂತ್ರ ವಿತರಣೆ ಮಾಡ್ಕೊಂಡು ಸಗಣಿ ಹಾಕೊಂಡು ಕಲಸಿ ಕಲಸಿ ಎಲ್ಲ ಹಣ್ಣಿನ ಗಿಡಗಳು. ಆಮೇಲೆ ಕಬ್ಬು ಹಾಕಿದ್ದೀನಿ 2 ವೆರೈಟಿ, ದೊಡ್ಡ ಬಳ್ಳಾಪುರದ ಕಬ್ಬು ತಂದು, ಕಪ್ಪು ಮತ್ತು ವೈಟ್ ಕಬ್ಬು ತಂದು ಎರಡು ವೆರೈಟಿ ತಿನ್ನಕ್ಕಾಗಿಲ್ಲ ಕಬ್ಬು, ಎಲ್ಲಾ ತರ ಹಣ್ಣಿನ ಸಸಿಗಳು ಬೆಳೆಸಿವಿ ಸರ್ ನಾವು. ಔಷಧ ಸಸ್ಯ ಬಂತು, ಹಣ್ಣಿನ ಸಸಿಗಳು, ಈ ಅರಿಶಿನ ಮೂರು ವೆರೈಟಿ ಅರಿಶಿನ, ಎರಡು ವೆರೈಟಿ ಶುಂಠಿ, ನೋನಿ ಮರ, ಪ್ರತಿಯೊಂದು ಹಾಕಿದ್ವಿ ಸರ್. ಎಲ್ಲವಕ್ಕೂ ನಾವು ಇದನ್ನೇ ಹಾಕೋದು, ಸಗಣಿ ರಾಡಿನೇ ಸರ್. ನಾನು ಜೀವಾಮೃತಕ್ಕೂ ಹೆಚ್ಚಿದೆ ಸಗಣಿ ರಾಡಿನೇ ನಾನು ಹಾಕೋದು ಸರ್. ನೀವು ಈಗ ನಿಮ್ಮಲ್ಲಿ ಸಿಗ್ತಕ್ಕಂಥ ಗೋಮೂತ್ರ ಇರ್ಬೋದು, ಸಗಣಿ ಇರ್ಬೋದು, ಅದನ್ನು ನೀವು ಜೀವಾಮೃತನ ಮಾಡ್ಕೊತೀರಿ, ನಿಮಗೆ ಅವಶ್ಯಕತೆ ಇದ್ದಾಗ ಬಳಸ್ತೀರಿ. ಒಂದು ವೇಳೆ ನಿಮಗೆ ಅವಶ್ಯಕತೆ ಇಲ್ಲ ಅಂದಾಗ ನೀವು ಶೇಖರಣೆ ಮಾಡಿರೋಂಥ ಗೋಮೂತ್ರನ ಏನು ಮಾಡ್ತೀರ? ಏನು ಮಾಡಲ್ಲ ಸರ್, ನಾನು ಕರೆಕ್ಟಾಗಿ ಉಪಯೋಗಿಸ್ತೀನಿ ಸರ್ ಅದನ್ನು. ಅದನ್ನು ಯಾವಾಗಲೂ ಅದನ್ನು ಹಾಕ್ತೀನಿ ಸರ್ ಮಾಡೋದು. ನಾನು ಅದನ್ನು ಎಲ್ಲಿ ಚೆಲ್ಲಲ್ಲ, ಸಗಣಿ ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ತಿಪ್ಪಿ ಹಾಕ್ತೀವಿ ಅಷ್ಟೇ. ಗೋಮೂತ್ರ ಮಾತ್ರ ನಾವೆಲ್ಲಿ ಚಾಬೇಕಾರೆ ನೀರು ಮಿಕ್ಸ್ ಮಾಡ್ಕೊಂಡಾರ ಎರಚಿಬಿಡ್ತೀನಿ ಗದ್ದಿಗೆ. ಗದ್ದಿಗೆ ಹೌದು ಸರ್, ಯಾಕಂದ್ರೆ ಹಂಗೆ ಎಲ್ಲಿ ವೇಸ್ಟ್ ಮಾಡಕ್ ಬಿಡಲ್ಲ. ಅದಕ್ಕೆ ಸ್ವಲ್ಪ ಸಾಕಷ್ಟು ನೀರು ಮಿಕ್ಸ್ ಮಾಡ್ಕೊಂಡು ಗದ್ದಿಗೆ ಅರಿಶಿನ ಇರ್ತಲ್ಲ ಅರಿಶಿನಕ್ಕೆ ಎರಚಿಬಿಡ್ತೀವಿ ಸರ್. ಅದನ್ನು ವೇಸ್ಟ್ ಮಾತ್ರ ಮಾಡಲ್ಲ. ನಿಮ್ಮ ಕಡೆ ಭತ್ತ ಬೆಳೆಯೋದು ಜಾಸ್ತಿ? ಈಗ ಅಡಿಕೆನೂ ಜಾಸ್ತಿ ಆಗಿದೆ ಸರ್. ಅಡಿಕೆನೂ ಇದೆ, ಭತ್ತನೂ ಬೆಳೀತಾರೆ. ಹೌದು ಸರ್. ನೀವು ಭತ್ತ ಬೆಳೆದಿದ್ದೀರಾ? ಹ್ಞೂ ನಾ ಸರ್, ಈಗ ನಮ್ಮ ಮನೆ ಮುಂದೆ ಅರ್ಧ ಎಕರೆ ಜಮೀನಿದೆ ನಮ್ಮದು, ಅದರಲ್ಲಿ ನಾನು ಆರ್ಗ್ಯಾನಿಕ್ ಭತ್ತ ಸರ್. 20 ವರ್ಷ ಆಯ್ತು ನಾವು ಅದಕ್ಕೆ ಯಾವುದು ಫರ್ಟಿಸೈಡ್ ಮಿಕ್ಸ್ ಮಾಡಲ್ಲ. ಇಷ್ಟು ವರ್ಷ 8 ಚೀಲ 9 ಚೀಲ ಬರೋದು ಅರ್ಧ ಎಕರೆಗೆ, 10 ಚೀಲ ಅಷ್ಟೇ. ಈ ಸರಿ ಸರ್ 15 ಚೀಲ ಭತ್ತ ಸಿಕ್ಕಿದೆ ಅರ್ಧಕ್ಕೆ. ಹೌದು, ಆರ್ಗ್ಯಾನಿಕ್. ಆಮೇಲೆ ಇದು ಸರ್ ಡಯಂಚ, ಡಯಂಚ ಹಾಕಿದ್ವಿ. ಡಯಂಚ ಹಾಳೆ ತರ ಬೆಳೆದ್ಬಿಡ್ತು, ಅದನ್ನೆಲ್ಲ ಮೂರೆ ಹೊಡೆದು ಕೊಳೆ ಕಟ್ಟಿಬಿಟ್ರು ಗದ್ದೆನ. ಕೊಳೆ ಕಟ್ಟಿದ ಮೇಲೆ ಅದು ಚೆನ್ನಾಗಿ ಭೂಮಿ ಆ ಸಾರಲ್ಲ ಹೇಳ್ಕೊಂಡ್ಬಿಡ್ತು. ಆಮೇಲೆ ನಾಟಿ ಮಾಡಿದ್ಮೇಲೆ ಒಳ್ಳೆ ಬೆಳೆ ಚೆನ್ನಾಗಾಯ್ತು, ಕಳೆನೂ ಕಡಿಮೆ ಆಯ್ತು, ಭತ್ತನೂ ಚೆನ್ನಾಗಿದೆ ಸರ್. ಭತ್ತ ನೀವು ಮನೆಗೆ ಅಷ್ಟೇ ಯೂಸ್ ಮಾಡ್ತೀರ ಅಥವಾ ಬೇರೆ ಅದನ್ನ ಮಾರಾಟ ಮಾಡ್ತೀರಾ? ಮನೆಗೆ ಉಪಯೋಗಿಸ್ತಾರೆ ಸರ್, ಕೇಳಿದ್ರಿ ಕೊಡ್ತೀರಿ? ಯಾರು ಕೇಳ್ತಾರೆ ಅವ್ರಿಗೆ ಕೇಳಿದ್ರಿ ಕೊಡ್ತೀವಿ ಸರ್. ಯಾಕಂದ್ರೆ ಈಗ ಭತ್ತನೂ ಸಾಕಷ್ಟು ಔಷಧ ಹೊಡಿತಾರೆ. ಹೌದು, ನಾವು ನೋಡಿದೀವಿ ಬೇರೆ ಕಡೆ ನೀರು ಸಾಕಷ್ಟು ನೀರು ನಿಲ್ಲಿಸ್ತಾರೆ, ಅದಕ್ಕೆ ತಕ್ಕಂತೆ ಔಷಧ ಬೇಕಾದಷ್ಟು ಹೊಡಿತಾರೆ. ಇದರಿಂದ ಬಹಳಷ್ಟು ಭೂಮಿ ಒಂದು ಫಲವತ್ತತೆ ಹಾಳಾಗುತ್ತಂತ, ನಮ್ಮ ವಿಷ ಆಗುತ್ತೆ, ಫಲವತ್ತತೆ ಹಾಳಾಗುತ್ತೆ, ನಮ್ಮ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ. ಆಮೇಲೆ ಆ ಹುಲ್ ತಿಂದ ಹಸುಗಳು ಹಾಳಾಗ್ತವೆ, ನಾವು ಹುಡುತಾ ಇರೋ ಹಾಲೇ ವಿಷ ಆಗುತ್ತೆ. ಅಲ್ಲ, ನಾವು ಇವತ್ತು ಯಾರ ದೇಹದಲ್ಲಿ ಎಷ್ಟೆಷ್ಟು ಅಂಶ ವಿಷ ಇದೆ ಗೊತ್ತಿಲ್ಲ. ಸ್ವಲ್ಪ ವಿಷ ತಗೊಂಡು ವಿಷ, ಆಹಾರದಲ್ಲಿ ವಿಷ, ಗಾಳಿಯಲ್ಲಿ ವಿಷ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್? 9 ಜನ ಸರ್. 9 ಜನ ಎಲ್ಲರೂ ನಿಮ್ಮ ಇದಕ್ಕೆ ಸಹಕಾರ ಇದೆ? ಎಲ್ಲ ಒಂದೊಂದು ರೀತಿಯಲ್ಲಿ ಸಹಕಾರ ಕೊಡೋದು. ದೊಡ್ಡ ಮಗ ಈ ಕೃಷಿಯಲ್ಲಿ ಜಾಸ್ತಿ ಸಹಕಾರ ಕೊಡ್ತಾರೆ, ಎಲ್ಲಿಗಾರ ಹೋಗ್ಬಹುದು ನೀನು ಭಾಗವಹಿಸು, ಮಾಡು ಇದನ್ನ ಮಾಡು ಅದನ್ನ ಮಾಡು ಅಂತ ಹೇಳ್ತಿರ್ತಾರೆ. ಎರಡನೇ ಮಗ ನಾನು ಹೋಗ ಸಹಕಾರ ಕೊಡ್ತಾರೆ, ಪಾಪ ಅವರು ಹೋಗಮ್ಮ ನಿಮ್ಗೆ ಇದು ಮಾಡ್ತೀರಿ ಅಂತಂದ. ಕೃಷಿಯಲ್ಲಿ ಸಹಕಾರ ಕೊಡಲ್ಲ ಅವ್ರು, ಎರಡನೇ ಮಗ ಬರಲ್ಲ, ಅವ್ರು ಪಾಪ ತೋಟ ನೋಡ್ಕೊಂತಾರೆ. ಹಿರಿಯ ಮಗ ಮಾತ್ರ ವಾರಕ್ಕೊಂದ್ಸರಿ ಪ್ರತಿ ಭಾನುವಾರನು ಯಾವ್ದಾರ ನನಗೆ ಹೆಲ್ಪ್ ಮಾಡ್ತಾರೆ ಸರ್, ಗಿಡ ನೆಡೋದಾಗ್ಲಿ ಯಾವುದೇ ಔಷಧಿ ಸ್ಪ್ರೇ ಮಾಡೋದಾಗ್ಲಿ. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಸಾಕಷ್ಟು ಸಹಕಾರ ಸಿಗುತ್ತಂತ ಹೇಳಿದ್ರೆ, ಯಾಕಂದ್ರೆ ಇವತ್ತು ಕೃಷಿ ಮಾಡ್ಬೇಕಂದ್ರೆ ನಾವು ಕೂಲಿ ಆಳುಗಳ ಮೇಲೆ ಅವಲಂಬನೆ ಆದ್ರೆ ಕೃಷಿ ಅಷ್ಟು ಲಾಭದಾಯಕ ಅನ್ಸಲ್ಲ. ಯಾಕಂದ್ರೆ ಪ್ರತಿ ದಿನ ನಾವು ಕೂಲಿ ಇಟ್ಟು ಮಾಡಕ್ ಆಗೋದಲ್ಲ, ಮನೆಯಲ್ಲೇ ಎಲ್ಲರೂ ಸೇರಿ ಮಾಡಿದ್ರೆ ನಾವು ರೈತರು ಉಳಿಯೋದು. ಹೌದು. ಈಗ ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳು ಈ ರೀತಿ ಸಹಾಯ ಮಾಡ್ತಾರೆ, ಇನ್ನು ನಿಮ್ಮ ಸೊಸೆಯಂದ್ರೆಲ್ಲ ಬಂದಿರ್ತಾರಲ್ಲ, ಅವರೇನ ನಿಮ್ಮ ಜೊತೆಗೆ ತೊಡಗಿಸ್ಕೊಂತಾರೆ? ಅವರು ಹಸುಗಳದೆಲ್ಲ ಕೆಲಸ ಮಾಡ್ತಾರೆ ಸರ್, ಬೆಳಗಿನಿಂದ ಸಾಯಂಕಾಲ ತನಕ ಹಸುಗಳು ಚಾಕ್ರಿ ಬಂದರು ಅದರ ವಿಚಾರಿಸೋದು, ನಮಗೆ ಏನಾರ ಆಹಾರದ ವ್ಯವಸ್ಥೆ ಮಾಡೋದು, ನಾವು ಯಾರ ಲೇಬರ್ಸ್ ಕರ್ಕೊಂಡಿರ್ತೀವಿ ಅವರಿಗೆಲ್ಲ ಆಹಾರದ ವ್ಯವಸ್ಥೆ, ನಮ್ ಕೆಲಸ ಅವರೇ ಮಾಡ್ತಾರೆ ಸರ್ ಮನೆಯಲ್ಲಿ. ಹಂಗಾಗಿ ನಮಗೆ ಅವ್ರು ಹೆಲ್ಪ್ ಮಾಡ್ದಂಗೆ. ಹೌದು, ಖಂಡಿತ ಅವ್ರು ಒಂದ್ ರೀತಿ ಹೆಲ್ಪ್ ಮಾಡಿ. ಈಗ ನೀವು ಅಲ್ಲಿ ಹೊರಗಡೆ ಏನ ಮಾಡ್ತಿರೋ ಅಂದ್ರೆ ಮನೆಗೆ ಆ ಕೆಲಸ ಸಹಾಯ ಮಾಡಿ ಅತಿಥಿಗಳು ವಿಚಾರಿಸೋದು. ಹೌದು, ಅವ್ರ ಅಡಿಗೆ ಅದೇ ಸಾಕಲ್ಲ ಸರ್ ನಮಗೆ, ಅಷ್ಟು ಹೊರಗಿನ ಕೆಲಸ ಬೇರೆ ಯಾರಾದ್ರೂ ಮಾಡ್ಬೋದು, ಅದ್ರ ಒಳಗಿಂದು ಚೆನ್ನಾಗಿ ಮಾಡ್ತಾರೆ ಸರ್. ಬಂದ ಅತಿಥಿಗಳು ಚೆನ್ನಾಗಿ ಮಾಡ್ತಾರೆ. ಮೊಮ್ಮಕ್ಳು ಇದಾವೆ, 4 ಮೊಮ್ಮಕ್ಳು ಪ್ರತಿ ಭಾನುವಾರ ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ಅವ್ರು ರಜೆ ಇರ್ತದೆ, ಗೋಮೂತ್ರ ಸಗಣಿ ಸ್ಟಾಕ್ ಮಾಡ್ಕೊಡ್ರೆ ಅವರು ನೋಡಿ. ಈಗಲೇ ನಿಮ್ಮ ನಿಮ್ಮ ಮೊಮ್ಮಕ್ಕಳಿಗೆ ಆ ರೀತಿ ಕಲಿಸಿದಿರಿ? ಒಬ್ರು 8ನೇ ಕ್ಲಾಸ್, ಒಬ್ರು 6ನೇ ಕ್ಲಾಸ್, ಒಬ್ರು 5, ಒಬ್ರು 1. ಯಾರನ್ನ ಬಿಟ್ಟಿಲ್ಲ ನಾವು. ಜೇನುಗಳಿಗೆ ಜ್ಯೂಸ್ ಕೊಡೋದು, ಅವ್ರು ಹೆಲ್ಪ್ ಮಾಡ್ತಾರೆ ನನಗೆ. ಬಾಕ್ಸಿ ಮುಚ್ಚಳಿಕೆ ತೆಗೆಯೋದು, ಪಾನ್ ಕಾರ್ಡ್ ಸಣ್ಣ ಸಣ್ಣ ಇದ್ರು ನಮಗೆ ಹೆಲ್ಪ್ ಅಲ್ಲ ಸರ್. ಹೌದು, ಈಗ ಅವರಿಗೆ ಅದ್ರ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಹೌದು, ಈಗ ಜೇನು ಹೆಂಗಿರುತ್ತೆ, ಜೇನು ಕೃಷಿ ಹೆಂಗ್ ಮಾಡ್ಬೋದು, ಅವ್ರಿಗೆ ಆ ಧೈರ್ಯ ಬರುತ್ತೆ, ಗಿಡ ಬೆಳೆಸೋದ್ರ ಬಗ್ಗೆ, ಪಾಕೆಟ್ ಮಾಡೋದ್ರ ಬಗ್ಗೆ ಮಕ್ಕಳಲ್ಲಿ ಬಹಳ ಆಸಕ್ತಿ ಇದೆ ಸರ್. ನಮ್ಮ ಮಕ್ಕಳಲ್ಲಿ ಹೆಲ್ಪ್ ಮಾಡ್ತಾರೆ, ವಾರಕ್ಕೊಂದ್ಸರಿ ಹೆಲ್ಪ್ ಮಾಡ್ತಾರೆ, ಬೇರೆ ಟೈಮ್ ಸಿಗಲ್ಲ ಅವ್ರಿಗೆ. ಯಾಕಂದ್ರೆ ಈಗಿನ ಮಕ್ಕಳು ನೋಡಿದ್ರೆ ಸಿಟಿಯಾಗಂತ ಯಾವ್ದೋ ಸ್ಕೂಲ್ಗಳಿಗೆ ಕಾನ್ವೆಂಟ್ಗೆ ಹೋಗ್ತಿರ್ತಾರೆ, ಇಂಥದ್ದೆಲ್ಲ ನಾನು ಮಾಡೋದಿಲ್ಲ ಅನ್ನೋ ಮನೋಭಾವ ಬಹಳ ಮಕ್ಕಳಿಗೆಲ್ಲ ಅವ್ರ ತಂದೆ ತಾಯಿಗಳಿಗೆ ಇರುತ್ತೆ. ಎಲ್ಲ ನಾವು 1 ಗಂಟೆ ಟೈಮ್ ತಗೊಂಡವ್ರಿಗೆ, ಅವ್ರಿಗೆ ಆಡಕ್ಕೆ ಪಾಪ ಅವಕಾಶ ಇರುತ್ತೆ, ಹೋಮ್ವರ್ಕ್ ಭಾಳ ಇರ್ತವೆ. 1 ಗಂಟೆ ನೀವು ಯಾವ ಟೈಮ್ ಮಾಡ್ಕೊಂಡು ಬರ್ತೀರಾ ಬರ್ರಪ್ಪ ಅಂತ ಮಾಡ್ತಾರೆ ಸರ್. ಈಗ ಮನೆಯಲ್ಲಿ ನೀವು ಬೇರೆ ಬೇರೆ ಒಂದು ಅಂದ್ರೆ ಸುಮ್ಮನೆ ವೇಸ್ಟ್ ಆಗಿರೋದನ್ನ ಬಳಸೋದಿರ್ಬೋದು, ಈ ತರ ನಮ್ಮ ಕಣ್ಣಿಗೆ ಗೊತ್ತಿರ್ತದೆ, ಅದನ್ನ ಅದನ್ನು ಯಾವ ರೀತಿ ಬಳಸಬೇಕನ್ನೋದು ನಮಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ನೀವು ಆ ತರ ಮಾಡ್ತೀರಂತ ಹೇಳಿದ್ರಿ, ಯಾವ ರೀತಿ ಮಾಡ್ತೀರಾ? ಕಾರಿನ ಟೈರ್ ಆಗಿರ್ಬೋದು, ಇಲ್ಲ ಟ್ಯಾಕ್ಟ್ರಿ ಟೈರ್ಗಳಾಗಿರ್ಬೋದು, ನಾವಾಗಿ ಕೊಡೋಕೆ ಅವ್ರು 20-30 ರೂಪಾಯಿ ತಗೊಳ್ತಾರೆ ಸರ್. ಅವನು ಹೌದು, ಸುಮ್ಮನೆ ಅವನು ವೇಸ್ಟ್ ಮಾಡೋ ಬದ್ಲಿ ನಮ್ಮ ಮನೆ ಮುಂದೆ ಆ ಜಾಗ ಇರ್ತದಲ್ಲ, ಆ ಮನೆ ಮುಂದೆ ಇಟ್ಕೊಂಡು ಅದಕ್ಕೆ ಗೊಬ್ಬರ ಮಣ್ಣು ತುಂಬಿ ಅವಕ್ಕೆ ಬೀಜಗಳು, ತರಕಾರಿ ಬೀಜಗಳಾಗಲಿ, ಬಳ್ಳಿನಾಗಲಿ, ಹೂವಿನ ಗಿಡ ಆಗಲಿ, ಯಾವುದೇ ಒಂದು ಸಸ್ಯ ಹಾಕಿದ್ರು ಚೆನ್ನಾಗಿ ಬೆಳೀತದೆ ಸರ್. ಈಗ ನಾನು ಹಾಲೀಗ 8 ಟೈರ್ಗೆ ಆ ಥರ ಮಾಡಿದ್ದೀನಿ ಸರ್. 8 ಟೈರ್ಗಳು ತರಕಾರಿ ಬುಟ್ಟಿಗಿರ್ತದೆ ಸರ್, ಆ ಪುಟ್ಟಿನಗಳು ಹಾಳಾದವು, ಅವಕ್ಕೂ ಆ ಥರ ಗೊಬ್ಬರ ಮಣ್ಣು ತುಂಬಿ ಗಿಡ ನೆಟ್ಟಿದ್ದೀನಿ ಸರ್. ನಾನು ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿದೆ ಸರ್. ಅಂದ್ರೆ ಈಗ ನಿಮಗೆ ಮನೆಗೆ ಏನೇನು ಬೇಕೋ ಅದ ಎಲ್ಲ ಬೆಳಕೆಲ್ಲ ನೀವು ಅಲ್ಲೇ ಬೆಳ್ಕೊಂತೀರಿ. ಈ ನಿಂಬೆ ಸಸಿನ ಆಗಲಿ, ಬೂದಿ ವೇಸ್ಟ್ ಮಾಡಲ್ಲ ಸರ್. ಬೂದಿ ಟೀ ಪುಡಿ ಸೋಸಿ ಟೀ ಪುಡಿನ ಆಗಲಿ, ತರಕಾರಿ ಹಚ್ಚಿದ್ದು ವೇಸ್ಟ್ ಆಗಲಿ, ಈರುಳ್ಳಿ ಸಿಪ್ಪೆ ಪ್ರತಿಯೊಂದು ನಾವು ಅದನ್ನ ಗಿಡಗಳಿಗೆ ಹಾಕಿ ಒಳ್ಳೆ ಉತ್ಕೃಷ್ಟ ಬೆಳೆ ಬೆಳೀತಾವೆ ಸರ್. ನಿಂಬೆ ಹಣ್ಣು ಬೇರೆ ಎಲ್ಲ ಹಣ್ಣುಗಳು ಚೆನ್ನಾಗಿ ಬೆಳೀತಾವೆ ಸರ್. ಯಾಕಂದ್ರೆ ನಾವು ದಿನ ಅಡುಗೆ ಮಾಡಬೇಕಾದ್ರೆ ಸಾಕಷ್ಟು ವೇಸ್ಟೇಜ್ ಬಿಸಾಕ್ತಿರ್ತೀವಿ, ಹೊರಗೆ ಹಾಕ್ತಿರ್ತೀವಿ, ಅದನ್ನ ನಾವು ಒಂದು ಕಡೆ ಹಾಕಿ ಅದನ್ನ ಅಂದ್ರೆ ಗೊಬ್ಬರ ಟೈಪ್ ಮಾಡಬಹುದು. ಹೌದು, ಯಾವುದು ವೇಸ್ಟ್ಗಳು ಸರ್ ನಮ್ದು ಯಾವುದು ವೇಸ್ಟ್, ಪ್ಲಾಸ್ಟಿಕ್ ಒಂದು ಮಾತ್ರ ಅದೊಂದು ನಮಗೆ ಒಂದು ಪ್ರಾಬ್ಲಮ್ ಅದಂಗ. ಪ್ಲಾಸ್ಟಿಕ್ ಈಗ ಪ್ಲಾಸ್ಟಿಕ್ ನಾವೇನು ಅಡಕೆ ಸಸಿ ಮಾಡಿದ ಕವರ್ ಆಗಿರ್ಬೋದು, ನಾವೇನಾರ ತಂದಿದ್ದು ದಿನಸಿ ತಂದಿರೋದ ಕವರ್ ಆಗಿರ್ಬೋದು, ಅದೊಂದೇ ನಮಗೆ ಇದಾಗಿದೆ ಸರ್. ಅದನ್ನು ನಾವು ಒಂದು ಚೀಲ ಸ್ಟಾಕ್ ಮಾಡಿ ತುಂಬಿಟ್ಟಿದ್ದೀವಿ, ಹೊರಗಡೆ ಕಳಿಸ್ಕೊಡೋಣ ಅಂತ. ಸಣ್ಣ ಸಣ್ಣ ಈಗ ಮೆಡಿಸಿನ್ ನೀವು ಈ ಚಾಕ್ಲೇಟ್ ನೀವು ಬೇರೆ ಯಾವುದು ಸಣ್ಣ ಪೀಸ್ ಇದ್ರೆ ಎಲ್ಲ ಆರಿಸಿ ಆ ಬಾಟ್ಲಿಗೆ 1.5 ಲೀಟರ್ ನೀರಿನ ಬಾಟ್ಲಿಗೆ ಅದು ಬಂದ್ಸಿಟ್ಟಿದ್ದೀನಿ ಸರ್ ಅದನ್ನ. ಹೌದಾ? ಅದು ಸ್ಟಾಕ್ ಮಾಡಿದ್ವಿ. ಭೂಮಿ ಎಲ್ಲ ವಿಷ ಆಗುತ್ತೆ ಅಂತ, ಅದು ಕೊಳೆಯಲ್ಲ ಸರ್, ಪ್ಲಾಸ್ಟಿಕ್ ಕೊಳೆಯಲ್ಲ, ಸುಟ್ಟರು ವಾತಾವರಣದಲ್ಲಿ ವಿಷಗಳಿ ಬಿಡ್ತದೆ. ಯಾಕಂದ್ರೆ ನಾವು ಈ ನಗರ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಸಾಕಷ್ಟು ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ. ಬೆಳಿಗ್ಗೆ ನೀವು ಹಾಲಿನಿಂದ ಪ್ರಾರಂಭ ಆಗುತ್ತೆ, ಹಾಲಿನ ಪ್ಯಾಕೆಟ್ ತರ್ತಿರ್ತಾರೆ, ಆಮೇಲೆ ಅದ್ರ ಜೊತೆ ಇನ್ನೊಂದು ಕವರ್ ಇಸ್ಕೊಂಡು ಬರ್ತಿರ್ತಾರೆ. ಯಾವುದೇ ಕವರ್ ಓಪನ್ ಮಾಡಕರ ತುದಿ ಕಟ್ ಮಾಡ್ಬಾರ ಸರ್, ಹಂಗೆ ಹೋಲ್ ಮಾಡ್ಬೇಕು. ಕಟ್ ಮಾಡಿದ ಇಷ್ಟು ಸಾವಿರಾರು ಪೀಸ್ಗಳು ಬಿದ್ದು ಬಿದ್ದು ಭೂಮಿಗೆ ಎಷ್ಟೊಂದು ವಿಷ ಆಗುತ್ತೆ ನೋಡಿ ಸರ್. ಹೌದೌದು, ಅದಕ್ಕೆ ಅವ್ರು ಹಂಗೆ ಓಪನ್ ಮಾಡಿ ತೆಗಿಬೇಕು ಹೊರತು ಆ ತುದಿ ಕಟ್ ಮಾಡಿ ಸರ್, ಬೇಕಾದ್ರೆ ಹಿಂಗೆ ಕೊಯ್ದು ಬಿಡ್ಲಿ. ಈ ಪೀಸ್ ಕಟ್ ಮಾಡಿದ್ರೆ ಅದು ಪೀಸ್ ಸಣ್ಣ ಸಣ್ಣ ಪೀಸ್ ಕಣ್ಣಿಗೆ ಕಾಣಲ್ಲ. ಹೌದು, ಎಲ್ಲ ಭೂಮಿಯಲ್ಲಿ ವಿಷ ಆಗ್ಬಿಡ್ತು ಸರ್ ಅದು, ಖಂಡಿತ ಕೊಳೆಯಲ್ಲದು. ಅಲ್ಲಿ ಜೊತೆಗೆ ಪಾಲು ಹಾಕೊಂಡಿಂದ ಪಾತ್ರೆಗೆ ಪ್ಯಾಕೆಟ್ ಎಲ್ಲ ಹಾಕ್ಬಿಡ್ತಾರೆ, ಆಮೇಲೆ ಹೊರಗೆ ಚೆಲ್ತಾರೆ ಕೆಲವರೆಲ್ಲ ಕಸದಲ್ಲಿ. ಹೌದು ಸರ್, ಇದೆಲ್ಲ ಭೂಮಿಗೆ ಸೇರುತ್ತೆ. ಬಹಳ ಸರ್, ನಮ್ಮ ಭೂಮಿ ತಾಯಿ ಮೇಲೆ ಬಹಳ ನಾವು ದ್ರೋಹ ಮಾಡ್ತೇವೆ ಅಂತ ಅನಿಸ್ತಾರ. ಭೂಮಿ ಮತ್ತು ನೀರು ಎರಡೂ ಕಲುಷಿತ ಆಗುತ್ತೆ ಸರ್. ನೀರಿಗೂ ಅಷ್ಟೇ ಸರ್, ಸಾಕಷ್ಟು ಜನ ಬಂದು ನೀರಿಗೆ ಬಿಡ್ತಾ ಇರ್ತಾರೆ. ಹೌದು, ನಾನು ಅವ್ರಿಗೆ ಬೈತೇನೆ ಸರ್, ಪೂಜೆ ಹೂಗಳು ನೀರಿಗೆ ಬಿಡಕ್ ಬಂದಾಗ ನಾನು ಎಷ್ಟೋ ಸರಿ ಬೈದೆ ಸರ್, ದೀಪಾವಳಿದಾಗ ದಯವಿಟ್ಟು ಅಲ್ಲಿ ಹಾಕ್ಬೇಡಿ, ನನಗೆ ಕೊಡಿ, ನಾನು ಇಲ್ಲಿ ಗಿಡಕ್ಕೆ ಹಾಕ್ತೇನೆ. ಆಗ್ತಾರಂತ, ಖಂಡಿತ ಖಂಡಿತ. ಅಂದ್ರೆ ಮನೆಯಲ್ಲಿರಂತ ಮಹಿಳೆಯರದ್ದು ಬಹಳ ಜವಾಬ್ದಾರಿ ಇಂಥ ನಿರ್ವಹಣೆ ಮಾಡೋದು. ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ, ಅದನ್ನ ಯಾವ ರೀತಿ ಒಂದು ನಿರ್ವಹಣೆ ಮಾಡಿದ್ರೆ ನಾವು ಪರಿಸರಕ್ಕೆ ನಮ್ಮ ಕೈಲಾದ ಸಹಾಯ ಅಂತ ಹೇಳ್ಬೋದು. ಕೆಲವರೆಲ್ಲ ಯೋಚನೆ ಮಾಡೋದು, ನಾನು ಮಾಡೋದ್ರಿಂದ ಏನಾಗ್ಬೋದು ಅಂತೇಳಿ. ಪ್ರತಿಯೊಬ್ಬರು ಹಂಗೆ ಯೋಚನೆ ಮಾಡಿದ್ರೆ ನಾಳೆ ಭೂಮಿ ಉಳಿಯಲ್ಲ. ಹಂಗಾಗಿ ಪ್ರತಿ ನನ್ನಿಂದ ಏನಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ, ಅಷ್ಟನ್ನ ನಾವು ಸಹಾಯ ಮಾಡಿ. ನಮ್ಮ ದೇಶ ನಮ್ಗೆ ಏನ್ ಕೊಡ್ತು, ನಾನು ದೇಶಕ್ಕೆ ಏನ್ ಕೊಟ್ಟೆ, ಸಣ್ಣ ಸಣ್ಣ ಸರ್, ಬಹಳ ಅಲ್ಲ. ನಾವು ಮಕ್ಕಳಲ್ಲಿ ಅದನ್ನ ಬೆಳೆಸ್ಬೇಕು ಸರ್, ದೇಶ ಪ್ರೇಮ ಬೆಳೆಸ್ಬೇಕು, ಭೂಮಿ ಬಗ್ಗೆ ಪರಿಸರದ ಬಗ್ಗೆ ಬೆಳೆಸ್ಬೇಕು, ಗಾಳಿ ವಾತಾವರಣ ಅದ್ರ ಬಗ್ಗೆ, ನೀರಿನ ಬಗ್ಗೆ. ನೀರು ಉಳಿತಾಯ ಮಾಡೋದ್ರೆ ಹಿಡಿದು ಭೂಮಿ ನಾವು ವಿಷ ಮಾಡಬಾರ್ದು, ಗಾಳಿ ವಿಷ ಮಾಡಬಾರ್ದು, ಆಹಾರನೂ ಅಷ್ಟೇ ಸರ್, ನಾವು ಕಲುಷಿತ ಮಾಡಬಾರ್ದು ನೀರು. ಇವೆಲ್ಲ ಈ ಪಶು ಪಕ್ಷಿಗಳು ಸಹ ಅವು ತಿಂದು ಎಲ್ಲ ಸತ್ತೋಗಿದ್ದವು ಸರ್, ಈ ಕಾಗೆ ನೋಡಕ್ ಸಿಗ್ತಾನೆ ಇಲ್ಲ. ಹೌದು, ಎಷ್ಟೋ ದಿನ ಆಯ್ತಾ ಕಾಗೆ ಅಂತವಲ್ಲ. ಹೌದು ಸರ್, ಅಂದ್ರೆ ಅದು ಮನುಷ್ಯನ ಒಂದು ಇಂತ ಅಭಿರುಚಿಗಳಿಂದ ಅಂತಾನೆ ಹೇಳಬಹುದು. ಹೌದು, ಮನೆಯಲ್ಲಿರಂತ ಮಹಿಳೆಯರಿಗೆ ಏನೋ ಒಂದು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತಾರೆ. ಈ ಮಹಿಳೆ ಇಡೀ ಮನೆಯೆಲ್ಲ ಜವಾಬ್ದಾರಿ ತಗೊಂಡಿರ್ತಾವ ಸರ್. ಈಗ ತೊಟ್ಟಿರ ತೂಗ ಕೈ ಇಡೀ ಜಗತ್ತನ್ನೇ ತೂಗ್ತತಿ ಅಂತಂದು ಅದೆಲ್ಲ ಬಂತು. ಈ ಮಹಿಳೆ ಈಗಿನ ಇದ್ರಾಗೆ ಸಾಕಷ್ಟು ಮುಂದೆ ಬಂದಿರ ಸರ್, ಪ್ರಜ್ಞಾವಂತರಿದ್ದಾರೆ, ಸಾಕಷ್ಟು ಓದ್ಕೊಂಡಿರ್ತಾರೆ, ಓದ್ಕೊಂಡಿದ್ದಾರೆ, ತಿಳುವಳಿಕೆ ಇದೆ. ಆದಷ್ಟು ನಾವು ಏನೋ ಅಂದ್ರೆ ನಮ್ಮ ಹಳ್ಳಿಗಳಾಗಲಿ ಮನೆಗಳಾಗಲಿ ಶುಚಿ ರುಚಿ ಒಂದೇ ಅಲ್ಲ, ನಾವು ಹೊಟ್ಟೆಗೆ ತಿನ್ನೋ ಆಹಾರದ ರುಚಿಕಟ್ಟು ಒಂದೇ ಅಲ್ಲ. ಹೌದು, ನಾವು ಪರಿಸರ ಉಳಿಸ್ಬೇಕು, ಆದಷ್ಟು ಪ್ಲಾಸ್ಟಿಕ್ ನಾವು ಬಳಸೋದು ಅದನ್ನ ಅವಾಯ್ಡ್ ಮಾಡ್ಬೇಕು. ಪ್ರತಿಯೊಬ್ಬರು ವ್ಯಕ್ತಿಗಳಿಗೂ ಒಳ್ಳೆ ಆಹಾರ ಕೊಡ್ಬೇಕು, ಆಮೇಲೆ ಒಳ್ಳೆ ಮನಸ್ಸು ಇರ್ಬೇಕು ಸರ್. ಖಂಡಿತ, ಹೌದು, ಆಲೋಚನೆಗಳು, ಏ ಇದು ಒಂದು ಪ್ಲಾಸ್ಟಿಕ್ ಬಿದ್ರೆ ಇದೇನಾಗುತ್ತೆ, ಹೋದ್ರೆ ಹೊತ್ಬಿಡು ಅಂತ ನಾವು ಕಣ್ಣಿ ಕಾಣ್ದಂಗೆ ಎಸಿತಾರೆ ಚೆನ್ನಡಿಲೆ. ಪ್ರತಿಯೊಬ್ಬರು ಹಂಗೆ ಎಸ್ತ್ರ ಅದು ಒಂದು ಗುಡ್ಡೆ ಆಗುತ್ತೆ. ಖಂಡಿತ, ನಾವು ಈಗೂ ಸಹ ನಾವು ತಗೊಂಡ್ ಬಂದ್ರೆ ಬ್ಯಾಗ್ನ ಇಟ್ಕೊಂಡಿರ್ತೀವಿ, ಒಂದು ಚಾಕ್ಲೇಟ್ ತಿಂದ್ರೆ ಬ್ಯಾಗ್ನ ಇಲ್ಲ, ಅದನ್ನ ಯಾವ್ದಾರಾಗ್ಲಿ ಅದು ಎಸೆಯಲ್ಲ ಸರ್. ಆ ಪ್ರಜ್ಞೆ ಪ್ರತಿಯೊಬ್ಬರಿಗೆ ಇರ್ಬೇಕು, ಬರ್ಬೇಕು. ಆ ಮಹಿಳೆಯರ ಮನೆಯಲ್ಲಿ ಇರೋದು ಅದೇ, ಒಳ್ಳೆ ಆಹಾರ ಕೊಡ್ರಿ, ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡ್ರಿ, ನೀರಿನಿಂದ ಹಿಡಿದು ಅದು ಕಲುಷಿತ ಆಗಬಾರ್ದು. ಎಷ್ಟು ಆಹಾರ ಕೊಡೋದಕ್ಕಿಂತ ಎಂತ ಆಹಾರ ಕೊಡ್ತೀರ ಅನ್ನೋದು ಬಹಳ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ನಾವು ಸ್ವಲ್ಪನೇ ತಿಂದ್ರೂ ಒಳ್ಳೆ ಆಹಾರ ತಿನ್ಬೇಕು. ಹೌದು, ಈಗ ನಾವು ಪ್ಲಾಸ್ಟಿಕ್ ಕೆಲವರೆಲ್ಲ ಪಾರ್ಸೆಲ್ ತರ್ಕೊಂಡು ತಗೊಂಡ್ ಬಂದು ತಿಂತಾರೆ, ಅದು ಪ್ಲಾಸ್ಟಿಕ್ ನಲ್ಲಿ ಪಾರ್ಸೆಲ್ ಕಟ್ಟಿರ್ತಾರೆ. ಹೌದು, ಅದರಿಂದನೇ ಆ ಪ್ಲಾಸ್ಟಿಕ್ನ ಅಂಶ ನಮ್ಗೆ ನಮ್ಮ ದೇಹಕ್ಕೆ ಸೇರುತ್ತೆ. ಸೊ ಸ್ವಲ್ಪನೇ ಹೋಗ್ತಾ ಇರೋದು. ಹೌದು, ಇಂಥವೆಲ್ಲ ನಾವು ಯೋಚನೆ, ಬಾಟ್ಲಿಯಲ್ಲಿ ನೀರು ಕುಡಿದು ಅದರಲ್ಲೂ ಅಷ್ಟೇ. ಹೌದು, ಕೃಷಿಗೆ ಸಂಬಂಧಪಟ್ಟಂಗೆ ಮಹಿಳೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಏನೆಲ್ಲ ಒಂದು ಅವ್ರ ಮನೆಯರಿಗಿರ್ಬೋದು ಅಥವಾ ತಾವು ಸ್ವಂತ ಮಾಡೋದು ಏನೆಲ್ಲ ಅವಕಾಶ ಇದೆ ಅವ್ರಿಗೆ ಈ ಕೃಷಿ ಸೇವೆ ಮಾಡಲಿಕ್ಕೆ? ಸರ್, ಮನೆ ಕೆಲಸ ಮಾಡ್ಕೊಂಡು ಮಹಿಳೆಯರು ಕೃಷಿಯಲ್ಲಿ ನಾವು ತೊಡಗಿಸಿದ್ರೆ, ನಮ್ಮ ತಾಯಿರೇ ನನಗೊಂದು ಉದಾಹರಣೆ ಸರ್. ನಮ್ಮ ಹತ್ತನಾಡು ದನ ಕಟ್ಕೊಂಡು 4 ಮಕ್ಕಳು ಸಾಕಿ ನಮ್ಮಮ್ಮ ಅಷ್ಟತ್ತಿಗೆದ್ದು ಹಸಿಗುಲ್ ತರಕ್ ಹೋಗ್ರ ಸರ್. ಅಷ್ಟತ್ತಿಗೆದ್ದು ಹೋಗಿ ತಂದು ಹಸಿಗುಲ್ ತಂದು ಮತ್ತೆ ಮನೆಗೆಲ್ಲ ಅಡುಗೆ ಮಾಡಾಕಿ ದನಗಳು ಚಾಕರಿ ಮಾಡಿ ಬರೀ ಹೈನುಗಾರಿಕೆಯಲ್ಲಿ ಅವರು ಆ ಮನೆ ತಗೊಂಡ್ರು ಸರ್. ಮಕ್ಕಳು ಎಜುಕೇಶನ್ಗೆ ಮದುವೆ ಮಾಡೋಕ್ಕೆ ನಮ್ಮ ತಾಯಿನೇ ಒಂದು ಉದಾಹರಣೆ ಹೈನುಗಾರಿಕೆಯಲ್ಲಿ ಮತ್ತು ಈ ಕೃಷಿಯಲ್ಲಿ. ನಾವು ಮಹಿಳೆಯರು ಆತರ ತೊಡಗಿಸ್ಕೆಂದ್ರೆ ಯಾವುದೋ ಸಂಸಾರ ಭಾರ ಆಗಲ್ಲ. ಪುರುಷರು ಮಾಡಿದ್ರೆ ನಾವು ಸ್ವಲ್ಪ ಮಾಡಿದ್ರೆ ಹೆಲ್ಪ್ ಮಾಡ್ದಂಗ ಸರ್. ಅದು ಖಂಡಿತ ಒಳ್ಳೆ ಆಹಾರನು ಕೊಟ್ಟಾಕತಿ. ಬರೀ ನೌಕರಿ ಅಂತ ಅಲ್ಲ, ಹೊಲದಲ್ಲಿ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ದಂಗ ಸರ್ ನಾವು. ಒಳ್ಳೇದು ಮೇಡಮ್, ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರೆ. ನಿಮ್ಮ ಜೀವನದಲ್ಲೇ ಇದು ಅಳವಡಿಸ್ಕೊಂಡಿದ್ದಾರೆ, ಯಾಕಂದ್ರೆ ನೀವು ಇನ್ನೊಬ್ರಿಗೆ ಹೇಳೋದಕ್ಕಿಂತ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನೀವು ಇದನ್ನ ಪಾಲಿಸ್ತಾ ಇದ್ದೀರಿ. ಯಾರೇ ಆಗ್ಲಿ ಪರಿಸರ ಬಗ್ಗೆ ಕಾಳಜಿ ಇರಬೇಕು, ಆಮೇಲೆ ಕೃಷಿ.